ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಪಶ್ಚಿಮ ಹಾಗೂ ದಕ್ಷಿಣ ನಗರಪಾಲಿಕೆಯಲ್ಲಿ ಕಚೇರಿಗಳ ಕಟ್ಟಡ ನಿರ್ಮಾಣಕ್ಕೆ ಸ್ಥಳ ಪರಿಶೀಲನೆ ವೇಳೆ ಮಾತನಾಡಿದ ಅವರು, ಕರ್ನಾಟಕ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ ಪ್ರತಿನಿತ್ಯ 300 ಮೆಟ್ರಿಕ್ ಟನ್ ತ್ಯಾಜ್ಯ ಸಂಸ್ಕರಣೆ ಮಾಡಬಹುದಾಗಿದೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಹದಗೆಟ್ಟ ರಸ್ತೆ, ರಾಜಧಾನಿ ತೊರೆಯಲು ನಿರ್ಧರಿಸಿದ ಖಾಸಗಿ ಕಂಪನಿ, ಉದ್ಯಮಿಗಳ ಕಳವಳ. ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಮತ್ತೊಮ್ಮೆ ಕೇಂದ್ರಕ್ಕೆ ಶಿಫಾರಸು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ರಾಜ್ಯದೆಲ್ಲೆಡೆ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ, ಕ್ಷಯಮುಕ್ತ ಭಾರತಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ರಾಜ್ಯಕ್ಕೆ ಬಾಕಿ ಇರುವ ಯೂರಿಯಾ ತ್ವರಿತ ಬಿಡುಗಡೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ. ಮತ್ತು ಧರ್ಮಸ್ಥಳದ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಎಸ್ಐಟಿಯಿಂದ ಮತ್ತೆ ಉತ್ಖನನ, ಮೂಳೆ ಮಣ್ಣು ಸಂಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಐತಿಹಾಸಿಕ ನಮ್ಮ ಚಿತ್ರದುರ್ಗದ ಸ್ಥಳೀಯ ಪ್ರತಿಭೆ ನಮ್ಮ ಚಿತ್ರದುರ್ಗದಲ್ಲಿ ನೆಲೆಸಿ ಇದೀಗ ನಿಮ್ಮ ಮುಂದೆ ನಾಯಕ ನಟನಾಗಿ ಹೊರಹೊಮ್ಮಿರುವ ಮಾಯಾವಿ ಚಿತ್ರದ ಹೀರೋ ರಘುರಾಮ್ ಇಡೀ ಮನೆ ಮಂದಿಗೆಲ್ಲ ಮೋದ ನೀಡುವಂತಹ, ಪ್ರತಿಯೊಬ್ಬರು ನೋಡಲೇಬೇಕಾದ ಕಥಾವಸ್ತು ಒಳಗೊಂಡಿರುವ, ಬಹು ತಾರಾಗಣದಲ್ಲಿ ಬಹು ವೆಚ್ಚದಲ್ಲಿ ನಿರ್ಮಿಸಿರುವ ಮಾಯಾವಿ ಚಿತ್ರವು ನಗರದ ಡಿಟಿಎಸ್ ಅಳವಡಿಸಿರುವ ಪ್ರಸನ್ನ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಳ್ಳುತ್ತಿದೆ. ಪ್ರತಿದಿನ 4 ಆಟಗಳು. ತಪ್ಪದೆ ಕುಟುಂಬ ಸಮೇತರಾಗಿ ಆಗಮಿಸಿ ಮಾಯಾವಿ ಚಿತ್ರವನ್ನು ಆನಂದಿಸಿ. ಈ ಮಾಯಾವಿ ಚಿತ್ರವನ್ನು ಚಿತ್ರದುರ್ಗದ ಸುತ್ತಮುತ್ತಲಿನ ಬಹುತೇಕವಾದಂತಹ ಸ್ಥಳಗಳಲ್ಲಿ, ಅಂದರೆ ಬುರ್ಜಿನರೊಪ್ಪ, ಇಂಗ್ಳದಾಳ್, ಮುರುಘಮಠ, ಚಕ್ರಸಾಲಿ ವಿಂಟೇಜ್ ಫಾರಂ ಮತ್ತು ರೆಸಾರ್ಟ್, ಸಲಬೊಮ್ಮನಹಳ್ಳಿ, ಮಲ್ಲಪ್ಪನಹಳ್ಳಿ ಮತ್ತು ಒದ್ದಿಕೆರೆಯಲ್ಲಿ ವೈಭವಯುತವಾಗಿ ಅದ್ದೂರಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಇಂಪಾದ ಹಾಡುಗಳಿಂದ ಕೂಡಿರುವ, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ವಿಜಯ್ ಪ್ರಕಾಶ್ ರವರ ಕಂಠಸಿರಿಯಲ್ಲಿ ಮೂಡಿಬಂದಿರುವ ಆವರಿಸು ಆವರಿಸು ಗೀತೆಯೊಂದಿಗೆ ಹಲವಾರು ಮಧುರ ಸಂಗೀತ, ಸಂಭಾಷಣೆ, ಕುತೂಹಲ ಭರಿತ ಕಥೆ, ಒಟ್ಟಾರೆಯಾಗಿ ಸಂಪೂರ್ಣ ಮನರಂಜನೆಯ ಕೌಟುಂಬಿಕ ಚಿತ್ರ ಮಾಯಾವಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಚಿತ್ರದುರ್ಗದ ಉಪಕೃಷಿ ನಿರ್ದೇಶಕರ ಕಚೇರಿಯ ಉಪಕೃಷಿ ನಿರ್ದೇಶಕರಾದ ಕೆಎಸ್ ಶಿವಕುಮಾರ್ ಹಾಗೂ ತಾಂತ್ರಿಕ ಅಧಿಕಾರಿ ಮಂಜುನಾಥ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ನಮ್ಮ ಜೊತೆ ಚಿತ್ರದುರ್ಗದ ಉಪ ನಿರ್ದೇಶಕರ ಕಚೇರಿಯ ಉಪಕೃಷಿ ನಿರ್ದೇಶಕರಾದ ಶಿವಕುಮಾರ್ ಸರ್ ಹಾಗೂ ಉಪಕೃಷಿ ನಿರ್ದೇಶಕರ ಕಚೇರಿಯ ತಾಂತ್ರಿಕ ಅಧಿಕಾರಿ ಮಂಜುನಾಥ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ರೈತರಿಗೆ ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ತಮ್ಮಿಬ್ಬರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ಮೊದಲಿಗೆ ಶಿವಕುಮಾರ್ ಸರ್, ಈಗ ಸಾಕಷ್ಟು ಒಳ್ಳೊಳ್ಳೆ ಯೋಜನೆಗಳಿದೆ ನಮ್ಮ ರೈತರಿಗೆ, ಮುಖ್ಯವಾಗಿ ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ಯಾವ ತರ ಯೋಜನೆಗಳನ್ನ ಕಲ್ಪಿಸಿಕೊಟ್ಟಿದ್ರೆ ಸರ್? ಸರ್, ಈಗ ನಮ್ಮ ಕೃಷಿ ಇಲಾಖೆ 4 ಹಂತದಲ್ಲಿ ನಮ್ಮ ಜಿಲ್ಲೆಯ ಸಮಗ್ರ ರೈತರಿಗೆ ಅನುಕೂಲ ಮಾಡುವಂತೆ ಇಲಾಖೆಗಳ ಕಾರ್ಯಕ್ರಮಗಳನ್ನು ಸಮಗ್ರವಾಗಿ ರೈತ ಮಟ್ಟಕ್ಕೆ ತಲುಪುವಂತಹ ಕಾರ್ಯ 4 ಮಟ್ಟದಲ್ಲಿ ಆಗುತ್ತೆ. ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು, ಉಪವಿಭಾಗೀಯ ಮಟ್ಟದಲ್ಲಿ ಮಾನ್ಯ ಉಪ ಕೃಷಿ ನಿರ್ದೇಶಕರು ಮತ್ತು ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ಹೋಬಳಿ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳ ನೇತೃತ್ವದಲ್ಲಿ ಕೃಷಿ ಇಲಾಖೆಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ಯೋಜನೆಗಳನ್ನು ಸಮಗ್ರವಾಗಿ ರೈತರ ಮಟ್ಟಕ್ಕೆ, ರೈತರ ಕ್ಷೇತ್ರಕ್ಕೆ ತಲುಪುವಂತಹ ಕೆಲಸ ಸಮಗ್ರವಾಗಿ ಆಗುತ್ತೆ. ಈ ಒಂದು ಕೃಷಿ ಇಲಾಖೆಯ ಉದ್ದೇಶ ಇಷ್ಟನೇ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಏನು ಒಂದು ಉದ್ದೇಶ ಇದೆ, ರೈತ ಕುಟುಂಬಗಳ ಆದಾಯವನ್ನು ದ್ವಿಗುಣಗೊಳಿಸುವಂತಹ ಕಾರ್ಯಕ್ರಮ. ಆ ಒಂದು ದ್ವಿಗುಣಗೊಳಿಸುವಂತಹ ಕಾರ್ಯಕ್ರಮಕ್ಕೆ ಪೂರಕವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಯಕ್ರಮಗಳನ್ನು ರೈತ ಮಟ್ಟಕ್ಕೆ ಸಮಗ್ರವಾಗಿ ಕೊಂಡೊಯ್ಯುವಂತಹ ಕೆಲಸವನ್ನ, ರೈತರಿಗೆ ತಲುಪಿಸುವಂತಹ ಕೆಲಸವನ್ನ ಕೃಷಿ ಇಲಾಖೆ ಮಾಡ್ತಾ ಇದೆ. ಹೋಬಳಿ ಮಟ್ಟದಲ್ಲಿ ಮೊನ್ನೆ ಕೃಷಿ ಅಧಿಕಾರಿಗಳು ರೈತರ ಅರ್ಜಿಗಳನ್ನು ಪಡೆಯುವುದರ ಮುಖಾಂತರ ರೈತರಿಗೆ ಯಾವ್ಯಾವ ರೀತಿ ಸೌಲಭ್ಯಗಳು ಬೇಕು, ಬೀಜದಿಂದ ಬೀಜದಕ್ಕೆ ಅನ್ನೋ ಒಂದು ರೀತಿಯಲ್ಲಿ ಮುಂಗಾರು ಅಂಗನದಲ್ಲಿ ನಾವು ಬೀಜ ವಿತರಣಾ ಕಾರ್ಯಕ್ರಮಗಳನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ತಾಲೂಕಿನಲ್ಲಿ ಹವಾಮಾನಗಳಿಗೆ ಅನುಗುಣವಾಗಿ ಯಾವ್ಯಾವ ಬೆಳೆ ಬರುತ್ತೆ. ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆ ಸೆಂಟ್ರಲ್ ಕೇಂದ್ರೀಯ ಒಣ ಪ್ರದೇಶದಲ್ಲಿ ಬರೋದ್ರಿಂದ ಸೆಂಟ್ರಲ್ ಡ್ರೈ ಜೋನ್ ಅಂತ ಏನಿದೆ ಆ ಒಂದು ಇದರಲ್ಲಿ ಬರೋದ್ರಿಂದ ಈಗ ಎಲ್ಲ ತಾಲೂಕಿನ ವಾತಾವರಣಕ್ಕೆ ಅನುಗುಣವಾಗಿ ನಮೀಗ ಶೇಂಗಾ ಬೆಳೆ ಅಂತಂದ್ರೆ ಚಳ್ಳಿಕೆರೆ ಮೊಳಕಾಲ್ಮೂರು ಸಮಗ್ರವಾಗಿ ಮೋರ್ ದನ್ 80% ಆಫ್ ದಿ ಏರಿಯಾ ಇಸ್ ಕವರ್ಡ್ ಅಂಡರ್ ಗ್ರೌಂಡ್ ನಟ್ ಆಗುತ್ತೆ. ಮತ್ತೆ ಹಿರಿಯೂರು ತಾಲೂಕಿನಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಧರ್ಮಪುರ ಹೋಬಳಿನಲ್ಲಿ 100% ಶೇಂಗಾ ಬೆಳೆ ಒಂದು ಆವರಿಸುವಂತಹ ಕಾರ್ಯಕ್ರಮ. ಈ ಕಡೆ ನಮ್ಮ ಚಿತ್ರದುರ್ಗ ಹೊಳಲ್ಕೆರೆ ಪ್ರದೇಶಕ್ಕೆ ಬಂದ್ರೆ ಮೇಜರ್ ಪ್ರಮುಖವಾದಂತಹ ಬೆಳೆ ಯಾವ್ದಾದ್ರು ಇದೆ ಅಂದ್ರೆ ಮೆಕ್ಕೆಜೋಳ. ಈ ಹೊಸದುರ್ಗಕ್ಕೆ ಬಂದ್ರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಪ್ರದೇಶ ಯಾವ್ದಾದ್ರು ಇದ್ರೆ ಹೊಸದುರ್ಗನೇ ಇದೆ. ಮತ್ತು ತೃಣಧಾನ್ಯ ರಾಗಿ ಬೆಳೆಯುವಂತಹ ಪ್ರದೇಶನೂ ಸಹ ಹೊಸದುರ್ಗ ಇಡೀ ರಾಜ್ಯದಲ್ಲಿ. ಈಗಿನ ಒಂದು ಮುಂಗಾರಿನಲ್ಲಿ 40,000-45,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಆವರಿಸಿದೆ. ಅರ್ಲಿ ಮುಂಗಾರು ಪೂರ್ವ ಮುಂಗಾರಿನಲ್ಲಿ 1,000 ತೃಣಧಾನ್ಯಗಳು ಇಡೀ ರಾಜ್ಯದಲ್ಲಿ 25,000-30,000 ಹೆಕ್ಟೇರ್ ಪ್ರದೇಶದಲ್ಲಿ ತೃಣಧಾನ್ಯಗಳನ್ನು ಬೆಳೆಯುವಂತಹ ಕಾರ್ಯಕ್ರಮ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಮಗ್ರವಾಗಿ. ನಮ್ಮ ಚಿತ್ರದುರ್ಗದಲ್ಲಿ ಒಳ್ಳೆ ಮಳೆ ಆಯಿತು ಅಂತಂದ್ರೆ ಎಲ್ಲಾ ರೀತಿ ವಿವಿಧ ವೈವಿಧ್ಯಮಯ ಬೆಳೆಗಳನ್ನು ನೋಡೋದಕ್ಕೆ ಇಡೀ ರಾಜ್ಯದಲ್ಲಿ ಚಿತ್ರದುರ್ಗ ಜಿಲ್ಲೆನೆ ಸಾಕು ಅನ್ನೋ ಒಂದು ವಿಷಯವನ್ನ ಹೇಳೋದಕ್ಕೆ ನಾವು ಇದು ಮಾಡ್ತೀವಿ. ಈಗ ಇಲಾಖಾ ಕಾರ್ಯಕ್ರಮಗಳು ಬಗ್ಗೆ ನಾವು ಹೇಳೋದಾದ್ರೆ ನಮ್ಮ ಇಲಾಖೆನಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮತ್ತು ತುಂತುರು ಘಟಕಗಳನ್ನು ಮತ್ತು ಹನಿ ನೀರಾವರಿ ಘಟಕಗಳನ್ನು ವಿತರಿಸುವಂತಹ ಕಾರ್ಯಕ್ರಮ ಅತಿ ದೊಡ್ಡ ಪ್ರಮಾಣದಲ್ಲಿ 90% ರಿಯಾಯಿತಿ. ಎಲ್ಲಾ ವರ್ಗದ ರೈತರು, ಸಣ್ಣ ರೈತರು, ದೊಡ್ಡ ರೈತರು, ಮತ್ತೆ ಅತಿ ದೊಡ್ಡ ರೈತರು, ಮಾರ್ಜಿನಲ್ ಫಾರ್ಮರ್ಸ್ ಅಂತ ಏನ್ ಹೇಳ್ತೀವಿ, ಮತ್ತೆ ಸಾಮಾನ್ಯ ರೈತರಾಗಿರ್ಬೋದು, ಪರಿಶಿಷ್ಟ ಜಾತಿ ವರ್ಗದ ರೈತರು, ಪರಿಶಿಷ್ಟ ಪಂಗಡ, ಎಲ್ಲಾ ವರ್ಗದ ರೈತರಿಗೆ 90% ದರದಲ್ಲಿ ನಾವು ಯಾವ್ದಾದ್ರು ಒಂದು ಯೋಜನೆಯಲ್ಲಿ ನಾವು ಸವಲತ್ತನ್ನು ಕೊಡ್ತೀವಿ ಅಂತಂದ್ರೆ ಅದು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳುವಂತಹ ಯೋಜನೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಇದನ್ನು ಸಹ ಸಾಕಷ್ಟು ಪ್ರಮಾಣದಲ್ಲಿ ಮತ್ತು ಅಟಲ್ ಭೂಜಲ್ ಯೋಜನೆ ಅಡಿಯಲ್ಲೂ ಸಹ ಅಟಲ್ ಭೂಜಲ್ ಇದರಲ್ಲೂ ಸಹ ಮನೆ ಮನೆಗೆ ತಲುಪಿಸುವಂತಹ ಕಾರ್ಯಕ್ರಮಗಳು ಇದೊಂದು ಈ ಒಂದು ಯೋಜನೆ ಇನ್ನೊಂದು ಉದ್ದೇಶ ಒಂದು ಪ್ರಮುಖವಾದಂತ ಒಳ್ಳೆ ಇದು ಏನು ಲಕ್ಷಣ ಏನು ಅಂತಂದ್ರೆ ಹಿಂದೆಲ್ಲ ನಾವು ಯೋಜನೆಗಳ ಒಂದು ಮಾರ್ಗಸೂಚಿಯಂತೆ ಒಬ್ಬ ರೈತರಿಗೆ 10 ಹೆಕ್ಟೇರ್ ಇರಲಿ 5 ಎಕರೆ ಇರಲಿ 1 ಹೆಕ್ಟೇರ್ಗೆ ಅಷ್ಟೇ ನಾವು ಕೊಡೋದಕ್ಕೆ ಅವಕಾಶ ಇತ್ತು. ಈಗ ರೈತರ ಒಂದು ಬೇಡಿಕೆಗೆ ಅನುಗುಣವಾಗಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಪುರಸ್ಕಾರ ನೀಡಿ ರೈತರ ಬೇಡಿಕೆಗಳಿಗೆ ಪುರಸ್ಕಾರ ನೀಡಿ ಏನಾದರೂ ಒಬ್ಬ ರೈತನ ಹತ್ರ 5 ಎಕರೆ ಜಮೀನು ಇದ್ರೆ 2 ಹೆಕ್ಟೇರ್ಗೆ 1 ಹೆಕ್ಟೇರ್ ಕೊಡೋದಕ್ಕೆ ಕೆ ಕಿಸಾನ್ ಪೋರ್ಟಲ್ ಅಡಿನಲ್ಲಿ ಅವಕಾಶ ಮಾಡಿಕೊಟ್ಟು 2 ಹೆಕ್ಟೇರ್ ಕೊಡಬಹುದು. ಇನ್ನೊಂದು ಏನಂತಂದ್ರೆ 7 ವರ್ಷದ ನಂತರ ಲಾಕಿಂಗ್ ಪೀರಿಯಡ್ಸ್ 7 ವರ್ಷದ ನಂತರದ ರೈತರು ಸಹ 7 ವರ್ಷ ಅವರು ತುಂತುರು ನೀರಾವರಿ ಘಟಕಗಳನ್ನು ತಗೊಂಡು 7 ವರ್ಷದ ಆದ್ರೆ ತದನಂತರ ತಗೊಳ್ಳೋದಕ್ಕೆ ಅವಕಾಶ ಒಂದು ಯೋಜನೆ ಇದೆ. ದಯವಿಟ್ಟು ನಮ್ಮ ಜಿಲ್ಲೆಯ ರೈತರು ಬರಪೀಡಿತ ಪ್ರದೇಶ ಒಂದು ಅದರಿಂದ ಹೊರ ಬರಬೇಕು, ಆ ಅಣುಪಟ್ಟಿಯಿಂದ ನಾವು ಹೊರ ಬರಬೇಕು. ಏನು ಅಂತಂದ್ರೆ ಒಂದೊಂದು ಹನಿ ನೀರನ್ನು ಸಹ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಪ್ರತಿ ಹನಿನಲ್ಲಿನ ಹೆಚ್ಚು ಪ್ರೊಡಕ್ಷನ್ ಅನ್ನ ನಾವು ತಗೊಳ್ಳೋದಕ್ಕೆ ಉತ್ಪಾದನೆ ಮತ್ತು ಉತ್ಪಾದಕರನ್ನು ತಳೋದಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವಾಗ ಅಂತಂದ್ರೆ ಪ್ರತಿ ಹನಿ ನೀರನ್ನು ನಾವು ಗಣನೆಗೆ ತೆಗೆದಬೇಕು, ಉಪಯೋಗಕ್ಕೆ ಕೃಷಿ ಕ್ಷೇತ್ರದ ಕೃಷಿ ಉಪಯೋಗಕ್ಕೆ ನಾವು ಪಡ್ಕೊಂಡಾಗ ನಾವು ಅತಿ ಹೆಚ್ಚು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ. ಉತ್ಪಾದಕತೆ ಹೆಚ್ಚಾದ್ರೆ ಉತ್ಪಾದನೆ ಆಟೋಮೆಟಿಕ್ ಇದಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ರೈತರ ಒಂದು ಇದನ್ನ ಆದಾಯವನ್ನು ದ್ವಿಗುಣಗೊಳಿಸುವಂತಹ ಕಾರ್ಯಕ್ರಮ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿನಲ್ಲಿ ಮತ್ತು ಹನಿ ನೀರಾವರಿ ಘಟಕಗಳನ್ನು ಸಹ ನಮ್ಮ ಇಲಾಖೆಯಲ್ಲಿ ಏನಂತಂದ್ರೆ ತೊಗರಿ ಬೆಳೆ ಆಗಿ ವೈಡರ್ ರೋ ಕ್ರಾಪ್ಸ್ ತೊಗರಿ ಬೆಳೆ, ಮೆಕ್ಕೆಜೋಳ ಮತ್ತು ಕಾಟನ್ ಬೆಳೆಗಳಿಗೆ ಕೊಡೋದಕ್ಕೆ ಒಂದು ಮಾರ್ಗಸೂಚಿ ಇದೆ. ದಯವಿಟ್ಟು ರೈತರು ಇದನ್ನು ಸಹ ಹಿಂದೆನೂ ಇತ್ತು, ಈ ವರ್ಷದಿಂದಲೂ ನಾವು ಅತಿ ಹೆಚ್ಚು ಪ್ರಮಾಣದಲ್ಲಿ ನಾವು ಕೊಡಬೇಕು ಅನ್ನೋದು ಒಂದು ನಮ್ಮ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರ ನಿರ್ದೇಶದನ್ವಯ ಇಲಾಖೆ ಮಾರ್ಗಸೂಚಿ ಅಂತ ಕೊಡೋದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಡೋದಕ್ಕೆ ಇದು ಮಾಡ್ತೀವಿ. ಈ ಒಂದು ಕೃಷಿ ಇಲಾಖೆ ಇನ್ನೊಂದು ಯೋಜನೆ, ಇನ್ನೊಂದು ಪ್ರಮುಖವಾದಂತಹ ಯೋಜನೆ ಕೃಷಿ ಯಂತ್ರೋಪಕರಣ ಯೋಜನೆ. ಇದು ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಹಯೋಗದ ಅಡಿಯಲ್ಲಿ ಹಣಕಾಸಿನ ಸಹಯೋಗದ ಅಡಿಯಲ್ಲಿ ನಡೆಯುವಂತಹ ಯೋಜನೆ. ಈ ಯೋಜನೆ ಅಡಿನಲ್ಲಿ ನಾವು ಟ್ರ್ಯಾಕ್ಟರ್ ವಿತರಣೆ ಮಾಡಕ್ಕೂ ಇದೆ. ಯಾವುದೇ ಒಂದು ಸರ್ಕಾರ ಯೋಜನೆಗಳನ್ನು ನಾವು ಇಲಾಖಾ ಮಾರ್ಗಸೂಚಿ ಮತ್ತು ಅವೈಲಬಿಲಿಟಿ ಆಫ್ ದಿ ಗ್ರಾಂಟ್ಸ್ ಈ ಒಂದು ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಇಲಾಖೆ ಮಾರ್ಗಸೂಚಿಯಾಗಿ ನಾವು ಫಾಲೋ ಮಾಡಿಕೊಂಡು ಇಲಾಖಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಇದಾಗುತ್ತೆ. ಈ ಒಂದು ಯೋಜನೆ ಅಡಿಯಲ್ಲಿ ಸಾಮಾನ್ಯ ರೈತರಿಗೆ 75,000 ನಾವು ಕೊಡೋದಕ್ಕೆ ಅವಕಾಶ ಇದೆ. ಟ್ರ್ಯಾಕ್ಟರ್ಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 300,000 ಕೊಡೋದಕ್ಕೆ ಅವಕಾಶ ಇದೆ. ದಯವಿಟ್ಟು ಇದನ್ನು ಇದು ಮಾಡಬೇಕು. ಏನಂತ ಅನುದಾನದ ಲಭ್ಯತೆ ಅಂತ ನಾನು ಹೇಳ್ತೀನಲ್ಲ, ದಯವಿಟ್ಟು ಅದನ್ನು ಪರಿಗಣನೆಗೆ ತಗೊಂಡು ರೈತರು ಇಲಾಖಾ ಸೌಲಭ್ಯಗಳನ್ನು ನೀವು ಪಡ್ಕೋಬೇಕು. ಆರ್ಥಿಕವಾಗಿ ಸಬಲರಾಗಬೇಕು. ಯಾವುದೇ ಒಂದು ಕುಟುಂಬ ಆರ್ಥಿಕವಾಗಿ ಸಬಲತೆ, ರೈತ ಕುಟುಂಬ ಆರ್ಥಿಕವಾಗಿ ಸಬಲತೆಯನ್ನು ಕಂಡ್ರೆ ಸಾಮಾಜಿಕವಾಗಿ ಮತ್ತು ಮಕ್ಕಳನ್ನು ಓದಿಸೋದ ಮುಖಾಂತರ ಶೈಕ್ಷಣಿಕವಾಗಿ ಮುಂದುವರಿಯೋದು ಇದೇ ಉದ್ದೇಶ. ಸಣ್ಣ ಮತ್ತು ಅತಿ ಸಣ್ಣ ರೈತರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನೋದು ಈ ಒಂದು ಎಲ್ಲಾ ಇಲಾಖಾ ಕಾರ್ಯಕ್ರಮಗಳ ಮತ್ತು ಅಭಿವೃದ್ಧಿ ಇಲಾಖಾ ಕಾರ್ಯಕ್ರಮಗಳ ಒಂದು ಉದ್ದೇಶ ಆಗಿರ್ತದೆ. ಕೃಷಿ ಯಾಂತ್ರೀಕರಣ ಮತ್ತು ಸೂಕ್ಷ್ಮ ನೀರಾವರಿಯನ್ನು ಬಿಟ್ಟರೆ ಇನ್ನೊಂದು ಕೇಂದ್ರ ಸರ್ಕಾರ ಪುರಸ್ಕೃತ ಯೋಜನೆ ಯಾವುದಾದ್ರು ಇದೆ ಅಂದರೆ NFSM ರಾಷ್ಟ್ರೀಯ ಫುಡ್ ಸೆಕ್ಯೂರಿಟಿ ಮಿಷನ್ ಅಂತ ಏನು ಆಹಾರ ಭದ್ರತಾ ಪಡೆ ಯೋಜನೆ ರಾಷ್ಟ್ರ, ಇದೊಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಈ ಒಂದು ಯೋಜನೆ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಒಂದು ಯೋಜನೆ ಮುಖಾಂತರ ಯಾವುದೇ ಒಬ್ಬ ರೈತ ಹಸಿದು ಇದು ಮಾಡಬಾರದು. ಫುಡ್ ಸೆಕ್ಯೂರಿಟಿ ಪ್ರೋಗ್ರಾಂ, ಫುಡ್ ಗ್ಯಾರಂಟಿ ಪ್ರೋಗ್ರಾಂ ಅನ್ನೋ ರೀತಿಯಲ್ಲಿ ಹಮ್ಮಿಕೊಳ್ತೀವಿ. ಈ ಒಂದು ಯೋಜನೆ ಅಡಿಯಲ್ಲಿ ಬೆಳೆಗಳ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವಂತಹ ಮತ್ತು ತಾಂತ್ರಿಕತೆಯನ್ನ ರೈತರ ಒಂದು ತಾಂತ್ರಿಕ ಜ್ಞಾನವನ್ನ ರೈತರಿಗೆ ಬೇಸಾಯ ಕಾರ್ಯಕ್ರಮಗಳ ತಾಂತ್ರಿಕ ಜ್ಞಾನವನ್ನು ಹೆಚ್ಚಿಸುವುದು ಇದು ಒಂದು ಮುಖಾಂತರ ಒಂದು ತರಬೇತಿಯನ್ನು ಕೊಡೋದು, ಗ್ರಾಮ ಮಟ್ಟದಲ್ಲಿ ತರಬೇತಿಯನ್ನು ಕೊಡೋದು ಮತ್ತು ಪ್ರಾತ್ಯಕ್ಷಿಕೆಯನ್ನು ಒಂದು ತಾಂತ್ರಿಕತೆಯನ್ನು ಒಂದು ಉತ್ತೇಜನ ನೀಡೋದಕ್ಕೆ, ತಾಂತ್ರಿಕತೆಯನ್ನು ರೈತರ ಮಟ್ಟದಲ್ಲಿ ಒಯ್ದು ರೈತರಿಗೆ ತಾಂತ್ರಿಕ ಜ್ಞಾನವನ್ನು ಹೆಚ್ಚೋದಕ್ಕೆ ಈ ಒಂದು ಕಾರ್ಯಕ್ರಮದ ಇದಾಗುತ್ತೆ. ಡೆಮಾನ್ಸ್ಟ್ರೇಷನ್ಸ್ನ 1,000 ಹೆಕ್ಟೇರ್ ಪ್ರದೇಶದಲ್ಲಿ ತಾಲೂಕುಗಳ ಒಂದು ಬೆಳೆಯ ಆವರಿಕೆಗೆ ಅನುಗುಣವಾಗಿ ವಿಸ್ತರಣೆಗೆ ಅನುಗುಣವಾಗಿ ನಾವು ಇದನ್ನ ಹಮ್ಮಿಕೊಳ್ಳೋದಕ್ಕೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಮುಂಗಾರು ಹಂಗಾಮಿನಲ್ಲಿ ನಮ್ಮ ಇಲಾಖೆಯ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ರೈತರಿಗೆ ಆಯಾಯ ತಾಲೂಕಿನ ಒಂದು ವಾತಾವರಣಕ್ಕೆ ಯಾವ್ಯಾವ ಬೆಳೆ ಬಂದಿರುತ್ತೋ ಆಯಾ ಬೆಳೆಗಳ ಬೀಜಗಳನ್ನು ಬಿತ್ತನೆ ಬೀಜಗಳು ಸರ್ಟಿಫೈಡ್ ಸೀಡ್ಸ್ ಆಗಿರ್ಬೋದು, ಫೌಂಡೇಶನ್ ಸೀಡ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಬೀಜಗಳನ್ನು ಕೊಡೋದಕ್ಕೆ ನಮ್ಮ ಇಲಾಖೆನಲ್ಲಿ ಇದೆ. ಈ ಒಂದು ಯೋಜನೆ ಏನಂತಂದ್ರೆ ಸಾಮಾನ್ಯ ರೈತರಿಗೆ 50% ರಿಯಾಯಿತಿ ದರದಲ್ಲಿ ನಾವು ನೀಡೋದಕ್ಕೆ ಅವಕಾಶ ಇದೆ. ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 75% ರಿಯಾಯಿತಿ ಕೊಡೋದಕ್ಕೆ ಅವಕಾಶ ಇದೆ. ಇದನ್ನು ಸಹ ರೈತರು ಸಮಗ್ರವಾಗಿ ಬಳಸ್ಕೋಬೇಕು. ರೈತರ ನೂತನ ತಾಂತ್ರಿಕತೆಗಳನ್ನು ಬಳಸಿಕೊಂಡು ರೈತರ ಮಟ್ಟದಲ್ಲಿ ತಾಂತ್ರಿಕತೆ ಮತ್ತು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋದು ಇಲಾಖೆಯ ಒಂದು ಉದ್ದೇಶ. ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಎಲ್ಲಾ ರೀತಿಯ ಉಪಕರಣವನ್ನು ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ಅನ್ನು ಸಹ ನಾವು ನೀಡೋದಕ್ಕೆ ಅವಕಾಶ ಇದೆ. ಟ್ರ್ಯಾಕ್ಟರ್ ಆಗಲೇ ನಾನೇನು ಹೇಳಿದೆ, ಟ್ರ್ಯಾಕ್ಟರ್ಗಳನ್ನ ಮತ್ತು ಸಣ್ಣ ಟ್ರ್ಯಾಕ್ಟರ್ಗಳನ್ನ ಕೊಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. ಮತ್ತು ಇನ್ನೊಂದು ಇದರಲ್ಲಿ ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ಅನ್ನ ರೋಟವೇಟರ್ಸ್ ಆಗಿರ್ಬೋದು, ಕಲ್ಟಿವೇಟರ್ಸ್ ಆಗಿರ್ಬೋದು, ಸೀಡ್ ಡ್ರಿಲ್ ಆಗಿರ್ಬೋದು, ಸೀಡ್ ಕಂಪರ್ಟಿಲೈಸರ್ಸ್ ಆಗಿರ್ಬೋದು, ಸ್ಲ್ಯಾಶರ್ಸ್ ಆಗಿರ್ಬೋದು, ಫ್ಲೋಸ್ ಆಗಿರ್ಬೋದು, ಈ ರೀತಿ ಎಲ್ಲ ವಿವಿಧ ಟ್ರ್ಯಾಕ್ಟರ್ ಡ್ರಾನ್ ಇಂಪ್ಲಿಮೆಂಟ್ಸ್ ಏನಿದೆ ಟ್ರ್ಯಾಕ್ಟರ್ ಚಾಲಿತ ಉಪಕರಣಗಳು. ಯಾಕೆಂದ್ರೆ ಇತ್ತೀಚಿನ ದಿನದಲ್ಲಿ ರೈತರ ಕ್ಷೇತ್ರ ಮಟ್ಟದಲ್ಲಿ ಅಗ್ರಿಕಲ್ಚರಲ್ ಕೃಷಿ ಲೇಬರ್ಸ್ ಏನು ಕೂಲಿಕಾರರು ಸಿಗದೆ ಭಾರಿ ಅಲಭ್ಯತೆಯಿಂದಾಗಿ ಸಕಾಲದಲ್ಲಿ ನಾವು ಅಗ್ರಿಕಲ್ಚರ್ ಏನು ಪ್ರಾಕ್ಟೀಸಸ್ನ ನಾವು ಏನು ಕೃಷಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ಆಗಲ್ಲ. ಒಂದು ದಿನ ಲೇಟ್ ಆದ್ರೆ ಬೆಳೆದ ಪರಿಸ್ಥಿತಿನೇ ಲೇಟ್, ಬೆಳೆ ಪರಿಸ್ಥಿತಿ, ಮಣ್ಣಿನಲ್ಲಿರುವಂತಹ ತೇವಾಂಶದ ಪ್ರಮಾಣ ಈ ರೀತಿ ವೇರಿ ಆಗ್ಬಿಟ್ರೆ ಆಟೋಮೆಟಿಕ್ ನಲ್ಲಿ ನಮ್ಗೆ ಇಲಾಖಾ ಕಾರ್ಯಕ್ರಮ ಉತ್ಪಾದನೆ ಮತ್ತು ಉತ್ಪಾದಕತೆ ಮೇಲೆ ಭಾರಿ ಪರಿಣಾಮವನ್ನು ಬೀರುತ್ತೆ. ಈ ಹಿನ್ನೆಲೆಯಲ್ಲಿ ರೈತರು ಸಕಾಲದಲ್ಲಿ ನೀವು ಬಿತ್ತನೆ ಮಾಡ್ಕೋಬೇಕು. ಸಕಾಲದಲ್ಲಿ ಬಿತ್ತನೆ ಮಾಡಿರಷ್ಟೇ ನಿಮ್ಮ ನಿರೀಕ್ಷೆಗೆ ತಕ್ಕಂತಹ ಉತ್ಪಾದಕತೆ ಮತ್ತು ಉತ್ಪಾದನೆ ತೆಗೆಯೋದಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನೀವು ಅತಿ ಹೆಚ್ಚು ಪ್ರಮಾಣದಲ್ಲಿ ಕೃಷಿ ತಾಂತ್ರಿಕತೆಗೆ ಮತ್ತು ಕೃಷಿ ಯಂತ್ರೋಪಕರಣಗಳ ಬಳಕೆಗೆ ಪ್ರಾಮುಖ್ಯತೆಯನ್ನು ನೀಡಿದರೆ ಸಕಾಲದಲ್ಲಿ ಕೃಷಿ ಕಾರ್ಯಕ್ರಮಗಳನ್ನ ಉದ್ಯೋಗಗಳನ್ನ ಮಾಡಿಕೊಂಡ್ರೆ ನಮ್ಗೆ ಕಾಲಕ್ಕೆ ತಕ್ಕಂತೆ ಬೆಳೆಯನ್ನು ಸಮೃದ್ಧಿಯಾಗಿ ಬರುತ್ತೆ. ಯಾಕಂತಂದ್ರೆ ಮಣ್ಣಿನ ತೇವಾಂಶ ಗಾಳಿ ನೀರಕ್ಕೆ ಆರೋದಂತ ಸಂದರ್ಭದಲ್ಲಿ ಮಳಕೆ ಬಾರದ ರೀತಿಯಲ್ಲಿನೂ ಸಹ ಒಂದೊಂದ್ಸರಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಉಷ್ಣಾಂಶದ ಒಂದು ಇದರಲ್ಲಿ ಇದಾಗುತ್ತೆ. ಸಕಾಲದಲ್ಲಿ ಬಿತ್ತನೆ ಮಾಡಿದ್ರೆ ಸಕಾಲದಲ್ಲಿ ಬೆಳೆ ಮಳಕೆ ಹೊಡೆದು ಬೆಳೆಯುವ ಸಿರಿ ಮುಂದಿನ ಒಂದು ಇದರಲ್ಲಿ ನಂಗೆ ಇದಾಗುತ್ತೆ. ಹಾಗಾಗಿ ಸಕಾಲದಲ್ಲಿ ಇದು ಮಾಡಬೇಕು, ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಇದರಲ್ಲಿ. ಮತ್ತು ನಾವು ಸೂಕ್ಷ್ಮ ನೀರಾವರಿ ಘಟಕಗಳು ಮತ್ತು ಹನಿ ನೀರಾವರಿ ಘಟಕಗಳನ್ನು ಕೊಡೋ ಉದ್ದೇಶ ಏನಪ್ಪ ಅಂತಂದ್ರೆ ಅರ್ಥ ಮಾಡ್ಕೋಬೇಕು ರೈತರು, ಏನಾದ್ರೂ ಬೆಳೆಯ ಒಂದು ವಿವಿಧ ಹಂತದಲ್ಲಿ ಮಳೆ ಸರಿ ಕೈಕೊಟ್ಟಂತ ಸಂದರ್ಭದಲ್ಲಿ ಸಂದಿಗ್ಧತೆ ಪರಿಸ್ಥಿತಿಯಲ್ಲಿ ಬೆಳೆಯ ಒಂದು ಸಂದಿಗ್ಧತೆ ಹಂತದಲ್ಲಿ ನೀವು ನೀರಾವರಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಹನಿ ನೀರಾವರಿನಲ್ಲಿ ಇರುವ ನೀರಾವರಿ ಸೌಲಭ್ಯಗಳನ್ನು ಸಮಗ್ರವಾಗಿ ಕೃಷಿ ಬೆಳೆಗಳಿಗೆ ಬಳಸಿ ಅಂದ್ರೆ ಆವಾಗ ನಾವು ನಿರೀಕ್ಷೆಗೆ ಮಳೆ ಕೈ ಕೊಟ್ಟರೂ ಸಹ ನಮ್ಮ ನಿರೀಕ್ಷಿತ ಮಟ್ಟದಲ್ಲಿ ನಾವು ಬೆಳೆಯ ಇಳುವರಿಯನ್ನ ಪಡೆಯೋದಕ್ಕೆ ಸಾಧ್ಯ ಅನ್ನೋದು ಈ ಒಂದು ಹಿನ್ನೆಲೆಯಲ್ಲಿ ಸೂಕ್ಷ್ಮ ನೀರಾವರಿ ಘಟಕ ಹನಿ ನೀರಾವರಿ ಘಟಕ ಸಕಾಲದಲ್ಲಿ ಕೃಷಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ಕೃಷಿ ಯಂತ್ರೋಪಕರಣ ಯೋಜನೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೊಡೋದಕ್ಕೆ ಅವಕಾಶ ಇದೆ. ಇನ್ನೊಂದು ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಇಲಾಖೆ ಕೃಷಿ ಭಾಗ್ಯ ಯೋಜನೆ. ಮಂಜುನಾಥ್ ಸರ್, ಈಗ ಇದುವರೆಗೂ ಶಿವಕುಮಾರ್ ಸರ್ ಸಾಕಷ್ಟು ನಮ್ಮ ಕೃಷಿ ಇಲಾಖೆಯಿಂದ ಇರತಕ್ಕಂತ ಸೂಕ್ಷ್ಮ ನೀರಾವರಿ ಯೋಜನೆ ಆಗಿರ್ಬೋದು, ಹನಿ ನೀರಾವರಿ ಯೋಜನೆ ಆಗಿರ್ಬೋದು, ಕೃಷಿ ಸಿಂಚಾಯಿ ಯೋಜನೆ ಆಗಿರ್ಬೋದು, ಕೃಷಿ ಯಂತ್ರೋಪಕರಣಗಳ ಯೋಜನೆ ಆಗಿರ್ಬೋದು, NFSM ಬಗ್ಗೆನೂ, ಬಿತ್ತನೆ ಬೀಜ, ಇವೆಲ್ಲ ಸಾಕಷ್ಟು ಯೋಜನೆಗಳ ಬಗ್ಗೆ ತಿಳಿಸ್ಕೊಟ್ರು. ಇನ್ನೊಂದು ಮುಖ್ಯವಾದ ಒಂದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಅಂದ್ರೆ ಕೃಷಿ ಭಾಗ್ಯ ಯೋಜನೆ. ಈ ಕೃಷಿ ಭಾಗ್ಯ ಯೋಜನೆಯಿಂದ ನಮ್ಮ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಸರ್? ಇವಾಗ ಏನಂದ್ರೆ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಕೃಷಿ ಭಾಗ್ಯ ಯೋಜನೆ ಅನ್ನೋದು ಬಹಳ ಮುಖ್ಯವಾದ ಯೋಜನೆ ಸರ್. ಸರ್ಕಾರದ ಹಂತದಲ್ಲಿ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಾನೆ ಹೇಳ್ಬೋದು ಸರ್ ಇದನ್ನ. ಸೊ ಈ ಯೋಜನೆಯಲ್ಲಿ ರೈತರಿಗೆ ಬೇರೆ ಬೇರೆ ಅಳತೆಯ ಕೃಷಿ ಹೊಂಡಗಳನ್ನ ಇದರಲ್ಲಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ರೈತರು ಒಂದು 10 ಅಡಿ 10 ಅಡಿ 12 ಅಡಿ ಅಥವಾ 15 ಅಡಿ 18 ಅಡಿಯಿಂದ 21 ಅಡಿ 21x21 ಅಂದ್ರೆ 21 ಅಡಿ ಅಂದ್ರೆ ದೊಡ್ಡ ಸೈಜಿಂದು ಮಾಡ್ಕೊಳ್ಳಿಕ್ಕೆ ಅವಕಾಶ, ಹೆಚ್ಚಿನ ನೀರನ್ನ ಉಳಿತಾಯ ಮಾಡ್ಕೊಳ್ಳೋಕೆ ಅವರಿಗೆ ಒಂದು ಇದು ಆಗುತ್ತೆ ಸರ್. ಸೊ ಹಾಗಾಗಿ ಇದರಲ್ಲಿ ಅವರಿಗೆ ಸಾಮಾನ್ಯ ರೈತರಿಗೆ ಶೇಕಡ 50% ರಿಯಾಯಿತಿ ಸಿಗುತ್ತೆ, ಹಾಗೂ SC/ST ರೈತರಿಗೆ ಶೇಕಡ 75% ರಿಯಾಯಿತಿ ಸಹಾಯಧನ ತಗೊಳ್ಳಿಕ್ಕೆ ಅವರಿಗೆ ಅವಕಾಶ ಇರುತ್ತೆ. ಸೊ ರೈತರು ತಮ್ಮ ಜಮೀನಿನ ಅಳತೆಗೆ ಅನುಕೂಲವಾಗಿ ಅವರಿಗೆ ಯಾವ ರೀತಿ ನೀರಿನ ಇದು ಇರುತ್ತೆ ಲಭ್ಯತೆ ಮೇಲೆ ಅವರು ಬೇರೆ ಬೇರೆ ಸೈಜಿನ ಅಳತೆಯನ್ನ ಮಾಡ್ಕೋಬಹುದು. ಸೊ ಸರ್ಕಾರದ ಒಂದು ಇದರಲ್ಲಿ ಪ್ಯಾಕೇಜ್ ಮಾಡಲ್ಲಿ ಮಾಡಬೇಕು ಅಂತ ಒಂದು ಉದ್ದೇಶದಲ್ಲಿ, ಸೊ ಇದರ ಜೊತೆಗೆ ಬದು ನಿರ್ಮಾಣನು ಮಾಡಿಕೊಡೋಕೆ ಅವಕಾಶ ಇರುತ್ತೆ. ಸೊ ರೈತರು ಇದರಲ್ಲೂ ಶೇಕಡ 50% ಸಬ್ಸಿಡಿನಲ್ಲಿ ಬದು ನಿರ್ಮಾಣನು ಮಾಡ್ಕೋಬಹುದು. ಮತ್ತೆ ತುಂತುರು ನೀರಾವರಿ ಘಟಕಗಳನ್ನ ಅದರಲ್ಲಿ 90% ಸಬ್ಸಿಡಿ ಸಹಾಯದಲ್ಲಿ ಸೊ ತುಂತುರು ನೀರಾವರಿ ಘಟಕಗಳನ್ನು ತಗೊಳ್ಬಹುದು. ಮತ್ತೆ ನೀರನ್ನ ಹಾಯಿಸ್ಲಿಕ್ಕೆ ಜಮೀನೊಳಗೆ ಹಾಯಿಸ್ಲಿಕ್ಕೆ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಮೊದಲು ನೀರನ್ನ ಕೃಷಿ ಹೊಂಡದಿಂದ ಲಿಫ್ಟ್ ಮಾಡ್ಲಿಕ್ಕೆ ಡೀಸೆಲ್ ಪಂಪ್ ಸೆಟ್ ಅಂತ ಇರೋದು, ಡೀಸೆಲ್ ಪಂಪ್ ಸೆಟ್ ನು ನಾವು ಅದರಲ್ಲಿ ಶೇಕಡ 50% ಸಬ್ಸಿಡಿನಲ್ಲಿ ಸೊ ಸಾಮಾನ್ಯ ರೈತರಿಗೆ ಹಾಗೂ SC/ST ರೈತರಿಗೂ ಸೊ ಶೇಕಡ 50% ರಿಯಾಯಿತಿ ದರದಲ್ಲಿ ಸೊ ಡೀಸೆಲ್ ಪಂಪ್ ಸೆಟ್ ತಗೊಂಡು ಸ್ಪ್ರಿಂಕ್ಲರ್ ಸೆಟ್ ಇಂದ ನೀರಿನ ಜಮೀನುಗಳಿಗೆ ಹಾಯಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅದರ ಜೊತೆಗೆ ಇವಾಗ ಕೃಷಿ ಹೊಂಡಗಳು ಬೇರೆ ಬೇರೆ ಸೈಜ್ ಇರೋದ್ರಿಂದ ಸೊ ಅವಘಡಗಳು ರೈತರು ಕಾಲುಜಾರ್ ಬೀಳೋದು ಅಥವಾ ಜಾನುವಾರುಗಳು ನೀರಲ್ಲಿ ಬೀಳುವಂತ ಏನಾದರೂ ಅವಕಾಶಗಳು ಇರುತ್ತೆ. ಹಾಗಾಗಿ ಸೊ ಸರ್ಕಾರ ಏನ್ ಮಾಡಿದೆ, ತಂತಿ ಬೇಲಿನೂ ಅದರಲ್ಲಿ ಒಂದು ಮಾಡ್ಕೊಂಡು ಸುರಕ್ಷತೆ, ಸೊ ಜಾನುವಾರು ಹಾಗೂ ರೈತರ ಸುರಕ್ಷತೆ ಹಾಗೂ ಚಿಕ್ಕ ಮಕ್ಕಳು ಯಾರಾದ್ರೂ ಅದರಲ್ಲಿ ಬೀಳುವಂತ ಅವಕಾಶ ಆಗೋದ್ರಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೋಸ್ಕರ ತಂತಿ ಬೇಲಿನೂ ರೈತರು ಅದೇ ಯೋಜನೆ ಒಳಗಡೆ ಒಂದು ಪ್ಯಾಕೇಜ್ ಮಾಡಲ್ಲಿ ತಂತಿ ಬೇಲಿನೂ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಂಡು ಅದರಲ್ಲೂ 50% 1.5 lakh ವರೆಗೂ ಅವರಿಗೆ ಸಬ್ಸಿಡಿ ಟೋಟಲ್ ಒಟ್ಟು ಎಲ್ಲಾ ಒಟ್ಟು 1.5 lakh ಸಹಾಯಧನ ತಗೊಂಡು ಅದನ್ನ ಮಾಡ್ಕೊಳ್ಳೋದು. ಹಾಗಾಗಿ ಸೊ ಕೃಷಿ ಬಗ್ಗೆ ಅನ್ನೋದೊಂದು ರೈತರಿಗೆ ಒಂದು ಒಳ್ಳೆ ಆಶಾಕಿರಣ ಆಗಿದೆ ಸರ್ ಅದು. ಸೊ ಇದೊಂದು ಎಲ್ಲರೂ ರೈತರು ಅದರದ ಅನುಕೂಲ ಮಾಡ್ಕೋಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಈ ಯೋಜನೆ ಸೌಲಭ್ಯ ಪಡ್ಕೋಬೇಕಂದ್ರೆ ಕೃಷಿ ಇಲಾಖೆಗೆ ಬಂದು ಅದರಲ್ಲಿ ಯಾವ್ದು ಸೈಜಿಂದ ಅವ್ರಿಗೆ ಬೇಕಂತೇಳಿ ಒಂದು ಅರ್ಜಿ ಇರುತ್ತೆ ಸರ್. ಈ ಅರ್ಜಿ ಮತ್ತೆ ಅವ್ರದ್ದು ಪ್ರಾಣಿ ಪತ್ರಿಕೆ ಸೊ ಆಧಾರ್ ಕಾರ್ಡ್ ಒಂದು ಬ್ಯಾಂಕ್ ಪಾಸ್ ಜೆರಾಕ್ಸ್ ಅವನ್ನೆಲ್ಲ ಕೊಟ್ಟು ಒಂದು ಅರ್ಜಿ ಕೊಟ್ರೆ ಸೊ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಬಂದು ಕೊಡಬಹುದು. ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಗೆ ಬಂದು ಕೊಟ್ರು ಸೊ ಅವರಿಗೆ ಯಾವ್ದು ಬೇಕು ಅಂತೇಳಿ ಇದನ್ನ ಮಾಡ್ಕೊಂಡು ವ್ಯವಸ್ಥೆ ಮಾಡಿ ಕೊಡ್ತಾರೆ ಸರ್. ಕೃಷಿ ಅಧಿಕಾರಿಗಳು ಇರ್ತಾರೆ, ಸೊ ಅವರು ಇಂಪ್ಲಿಮೆಂಟ್ ಮಾಡಿ ಕೊಡ್ತಾರೆ ಸರ್. ಈಗ ಎಲ್ಲ ರೈತರಿಗೂ ಅವಕಾಶ ಇದೆಯಾ ಅನುದಾನದ ತಕ್ಕಂತೆ ಸರ್? ಇಲ್ಲ ಸರ್, ಇದರಲ್ಲಿ ಈಗ ಅನುದಾನ ಅವೈಲೇಬಲ್ ಇರುತ್ತೆ ಸರ್ ಇದರಲ್ಲಿ. ಸೊ ಅವ್ರಿಗೆ ಇದು ಬೇಕಾದಾಗ ಬಂದು ಅವರು ಅರ್ಜಿ ನಮ್ಗೆ ನಮ್ಮ ಕೃಷಿ ಇಲಾಖೆಗೆ ಬಂದು ಕೊಟ್ರೆ ಅವ್ರಿಗೆ ಸೀನಿಯರಿಟಿ ಮೇಲೆ ಅವರು ಮಾಡ್ಕೊಡ್ತಾರೆ. ಹೌದು ಹೌದು ಸರ್. ಸರ್, ಈ ಕೃಷಿ ಭಾಗ್ಯ ಅಲ್ದಲ್ಲಿ ಮತ್ತಿನ ಬೇರೆ ಯಾವ ತರ ಅನುಕೂಲ ಇದೆ ನಮ್ಮ ಇಲಾಖೆನಲ್ಲಿ? ಕೃಷಿ ಭಾಗ್ಯ ಜೊತೆಗೆ ಇದು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಇದ್ರ ಜೊತೆಗೆ ನಾವು ಕ್ರಾಪ್ ಸರ್ವೆ ಅನ್ನೋದು ಬೆಳೆ ಸರ್ವೆ ಕಾರ್ಯಕ್ರಮ, ಬೆಳೆ ಸಮೀಕ್ಷೆ ಅನ್ನೋದು, ಇದು ಸರ್ಕಾರಿ ಸಹಾಯಧನ ಪಡೆಯುವ ಎಲ್ಲಾ ಕಾರ್ಯಕ್ರಮಗಳಿಗೂ ಲಿಂಕ್ ಆಗಿರುತ್ತೆ. ಅದರಿಂದ ಮಾನ್ಯ ರೈತರು, ನಮ್ಮ ಚಿತ್ರದುರ್ಗ ಜಿಲ್ಲೆಯ ರೈತ ಬಾಂಧವರು ಕ್ರಾಪ್ ಸರ್ವೆ ಬೆಳೆ ಸಮೀಕ್ಷೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಯಾವುದೇ ಒಂದು ಬೆಳೆ ಸರ್ವೆ ಯಾಪ್ ಅಂತ ನಾವು ರಿಲೀಸ್ ಮಾಡ್ತೀವಿ. ರಿಲೀಸ್ ಮಾಡುವಾಗ ಫಸ್ಟ್ 15 ದಿನಗಳ ಇದರಲ್ಲಿ ರೈತರೇ ಆ ಒಂದು ಯಾಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಸ್ವತಃ ರೈತರೇ ನನ್ನ ಬೆಳೆ ನನ್ನ ಹಕ್ಕು ಅನ್ನೋ ಒಂದು ಘೋಷಣೆ ನಮ್ಮ ರಾಜ್ಯ ಸರ್ಕಾರದ ಘೋಷಣೆ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಳೆ ಸಮೀಕ್ಷಾ ಕಾರ್ಯದಲ್ಲಿ ನಮ್ಮ ಸರ್ಕಾರ ನಮ್ಮ ರಾಜ್ಯ ಮುಂಚೂಣಿಯಲ್ಲಿದೆ ಮತ್ತು ನೂತನ ತಾಂತ್ರಿಕತೆ ಬೆಳೆ ಸಮೀಕ್ಷೆಯಲ್ಲಿ ನೂತನ ತಾಂತ್ರಿಕತೆಯನ್ನು ಇದು ಅಳವಡಿಸಿಕೊಂಡು ಯಾವುದೇ ರೀತಿ ಸಣ್ಣ ಸಣ್ಣ ಇಸ್ಸಾವೈಸು ಬೆಳೆ ಸಮೀಕ್ಷಾ ಕಾರ್ಯಕ್ರಮವನ್ನು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ತೀವಿ. ಯಾಕೆಂತಂದ್ರೆ ಬೆಳೆ ಸಮೀಕ್ಷೆ ಕಾರ್ಯಕ್ರಮ ಸರ್ಕಾರಿ ವಿವಿಧ ಇಲಾಖೆಗಳಿಗೆ ಒಂದು ಲಿಂಕ್ ಇದೆ, ಸಂಪರ್ಕ ಇದೆ, ಸಂಬಂಧ ಇದೆ. ಹೆಂಗೆ ಅಂತಂದ್ರೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಡಿನಲ್ಲಿ ಬೆಳೆ ಸರ್ವೆ ಕಾರ್ಯಕ್ರಮದಲ್ಲಿ ಬೆಳೆ ಸರ್ವೆನಲ್ಲಿ ನಿಮ್ದು ರಾಗಿ ಅಂತ ನಮೂದಾಗಿದ್ರೇನೆ ರಾಗಿನ ತಗೊಳಕ್ಕೆ ಸಾಧ್ಯ. ಫ್ರೂಟ್ಸ್ ಅಲ್ಲಿ ನಮೂದಾಗಿರ್ಬೇಕು, FID ನಮೂದಾಗಿರ್ಬೇಕು, ನಿಮ್ RTC ನ ಜೆರಾಕ್ಸ್ ಅಂದ್ರೆ ಪ್ರಿಂಟ್ ಔಟ್ ತಗೊಂಡಾಗ ರಾಗಿ ಇಂತ ಇಷ್ಟು ಹೆಕ್ಟೇರ್ ಪ್ರದೇಶ ಇಷ್ಟು ಎಕರೆ ಇಂದ ರಾಮಪ್ಪ ಭೀಮಪ್ಪ ಈ ಸರ್ವೆ ನಂಬರ್ ಇಂತ ಇಷ್ಟು ಹೆಕ್ಟೇರ್ ಪ್ರದೇಶ ಅಂತ ಅಲ್ಲಿ ನೋಡ್ಕೊಂಡೇ ನಿಮ್ದು ನೋಂದಣಿ ಕಾರ್ಯ ಇದಾಗುತ್ತೆ. ಒಂದು ಇನ್ನೊಂದು ಇನ್ಸೂರೆನ್ಸ್ಗೆ ಇಂತ ಬೆಳಿಗ್ಗೆ ನಾನು ಕಟ್ಟಬೇಕು ಅಂತಂದಾಗ ಅಲ್ಲಿ RTC ನಿಮ್ ಬೆಳೆ ನೋಂದಣಿ ಆಗಿದ್ರೆ ಅಷ್ಟೇ ಅದು ಇನ್ಸೂರೆನ್ಸ್ ತಗೊಳೋದಕ್ಕೆ. ಆಮೇಲೆ ಇನ್ನೊಂದು, ನಾವು ಈಗ ಆರ್ಟಿಕಲ್ಚರ್ ಕ್ರಾಪ್ಸ್ ನಲ್ಲಿ ನಾವು ಯಾವ್ದಾದ್ರು ಸಹಾಯಧನ ಪಡ್ಕೊಳಕ್ಕೆ ಹೋಗ್ಬೇಕು ಅಂದ್ರೆ ಅಡಿಕೆ ಅಂತ ನಮೂದಾಗಿರ್ಬೇಕು. ಅದು ಬೆಳೆ ಸರ್ವೆ ಕಾರ್ಯಕ್ರಮದಲ್ಲಿ ಅಡಿಕೆ ಅಂತ ನಮೂದಾಗಿದ್ರೆ ಅಷ್ಟೇ ಇದಾಗುತ್ತೆ. ತೆಂಗು ಅಂತ ನಮೂದಾಗಿದ್ರೆ ತೆಂಗಿನ ಅಡಿನಲ್ಲಿ ಏನಾದ್ರೂ ಸಹಾಯಧನ ಇದ್ರೆ ಪಡ್ಕೋಬಹುದು. ಮೆಕ್ಕೆಜೋಳ ಅಂತ ಮೆಕ್ಕೆಜೋಳದಲ್ಲಿ MSP ನಲ್ಲಿ ತಗೊಳಕ್ಕೆ ಹೋದಾಗ MSP ನಲ್ಲಿ ಇದಾಗುತ್ತೆ. ಏನಾದ್ರೂ ನಾವು ಇನ್ಸೂರೆನ್ಸ್ ಮೆಕ್ಕೆಜೋಳ ಕಟ್ಟಕ್ ಹೋಗ್ಬೇಕು ಅಂತಂದ್ರೆ ಇದಾಗುತ್ತೆ. ಹತ್ತಿನಲ್ಲಿ ಇಂಥದ್ದು ಕಟ್ಟಬೇಕಪ್ಪ ಅಂತ ಹೋದಾಗ ಇದಾಗುತ್ತೆ. ಪೊಮೊಗ್ರಾನೇಟ್ ಅಂತ ನಮೂದಾಗಿದ್ರೇನೆ ನೀವು ಪೊಮೊಗ್ರಾನೇಟ್ ಇನ್ಸೂರೆನ್ಸ್ ಕಟ್ಟೋದಕ್ಕೆ. ಈ ರೀತಿ ವಿವಿಧ ಇಲಾಖೆ ಎಲ್ಲಾ ಕಾರ್ಯಕ್ರಮಗಳ ಸಹಾಯಧನ ಪಡೆಯೋದಕ್ಕೆ ಮತ್ತು ಲೋನ್ DCC ಬ್ಯಾಂಕ್ನಾಗೆ ಅದು ಬೆಳೆಗಳ ಅನುಗುಣವಾಗಿ ಕ್ರಾಪ್ ಲೋನ್ಗಳು ಸಿಗ್ತವೆ. ಶಾರ್ಟ್ ಟರ್ಮ್ ಲೋನ್ ಆಗಿರ್ಬೋದು, ಮೀಡಿಯಂ ಟರ್ಮ್ ಲೋನ್ ಆಗಿರ್ಬೋದು, ಲಾಂಗ್ ಟರ್ಮ್. ಇದರಿಂದ ಈ ಒಂದು ಕ್ರಾಪ್ ಸರ್ವೆ ಕಾರ್ಯಕ್ರಮ ರೈತ ಕ್ಷೇತ್ರದಲ್ಲಿ ರೈತರ ಮಟ್ಟದಲ್ಲಿ ಮಹತ್ವರವಾದಂತಹ ಪಾತ್ರವನ್ನು ವಹಿಸುತ್ತೆ. ದಯವಿಟ್ಟು ಮಾನ್ಯ ರೈತ ಬಾಂಧವರು, ನೀವು ಕ್ರಾಪ್ ಸರ್ವೆ ಮೊದಲನೇ 5 ದಿನ ನಿಮ್ಮಲ್ಲಿ ಈಗ ಆಂಡ್ರಾಯ್ಡ್ ಫೋನ್ದು ಅತ್ಯುನ್ನತೀಕರಣ ಮಾಡಿದಂತ ಮೊಬೈಲ್ ಇಲ್ದೇನೆ ಇರಬಹುದು ನಿಮ್ಮ, ಬಟ್ ಆ 15 ದಿನಗಳ ನಂತರದಲ್ಲಿ ಖಾಸಗಿ ನಿವಾಸಿಗಳು ಅಂತ ನಮ್ಮ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆಗಳ ಸಹಭಾಗಿತ್ವದಲ್ಲಿ ಅವರಿಗೆ ನಾವು ಒಂದು ನಿಗದಿತ ಪ್ರಮಾಣದ ರಿನೋವರೇಷನ್ ಸಹ ಕೊಟ್ಕೊಂಡು ಅವ್ರನ್ನ ಇದನ್ನ ಮಾಡ್ತೀವಿ. ಆ ಟೈಮ್ನಲ್ಲಾದ್ರೂ ನೀವು ಆ ಖಾಸಗಿ ನಿವಾಸಿಗಳ ಒಂದು ಸಂಪರ್ಕವನ್ನು ಸಾಧಿಸಿ ನಿಮ್ಮ ಬೆಳೆ ನಿಮ್ಮ ಹೊಲದಲ್ಲಿ ನೋಡಪ್ಪ ಇಂಥ ಸರ್ವೆ ನಂಬರು ಇಂಥದ್ದು ಹಾಕಿದ್ದೀನಿ ಇಂಥದ್ದನ್ನೇ ನಮೂದು ಮಾಡಬೇಕು, ನೀವು ನಾನು ಏನು ಹಾಕಿದ್ದೀನಿ ಅದನ್ನೇ ನಮೂದು ಮಾಡಬೇಕು ಅಂತಂದಾಗ ಖಾಸಗಿ ನಿವಾಸಿಗಳಿಗೆ ಅವರ ಒಂದು ವರ್ಕ್ ಬಗ್ಗೆ ಅವರ ಒಂದು ಜವಾಬ್ದಾರಿ ಇದು ಅರಿವು ಮೂಡುತ್ತೆ. ಅವಾಗ ಜವಾಬ್ದಾರಿಯುತವಾಗಿ ಇದು ಮಾಡಿದಾಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಬೆಳೆ ಎಷ್ಟು ಬಂತು ಅನ್ನೋದು ಈ ಆನ್ಲೈನ್ ವ್ಯವಸ್ಥೆಯಲ್ಲಿ ನಮೂದಾಗುತ್ತೆ. ಆ ಒಂದು ಬೆಳೆಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ಕೇಂದ್ರಗಳು ಅನುದಾನ ಬಿಡುಗಡೆ ಆಗಿರಬಹುದು, MSPಗೆ ಇಷ್ಟು ಹೆಕ್ಟೇರ್ ಪ್ರದೇಶದಲ್ಲಿ ರಾಯಿ ವಸ್ತುರ್ಗದಲ್ಲಿ ಇಷ್ಟು ಬೆಳೀತಾರೆ, ಚಿತ್ರದುರ್ಗ ಡಿಸ್ಟಿಕ್ನಲ್ಲಿ ಇಷ್ಟು ಬೆಳೀತಾರೆ, ಚಳ್ಳಕೆರೆ ತಾಲೂಕಿನಲ್ಲಿ ಇಷ್ಟು ಬೆಳೀತಾರೆ, ಈಗ ಎಂದು ಬೆಳೆದಾರಂತ ಹೊಳಲ್ಕೆರೆ ತಾಲೂಕಿನಲ್ಲಿ 15,000 ಹೆಕ್ಟೇರ್ ಬರುತ್ತೆ ಅಂತ ನಮ್ಮ ಸಹಾಯಕ ನಿರ್ದೇಶಕರು ಹೇಳಿದರು. ಇಲ್ಲಿ 6,000 ರಿಂದ 7,000 ಚಿತ್ರದುರ್ಗ ತಾಲೂಕಿನಲ್ಲಿ ಬರುತ್ತೆ. ಈ ಮೆಕ್ಕೆಜೋಳ ಬೆಳೆಯುವಂತ ಪ್ರಮುಖವಾದಂತ ಇದು ಈಗ ಸರ್ಕಾರಿ ಯೋಜನೆಗಳು ಅವೆಲ್ಲ ಲಿಂಕ್. ಯಾಕಂದ್ರೆ ವಸ್ತುರ್ಗ ತಾಲೂಕಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಅರ್ಲಿ ಮುಂಗಾರನೆ ಪೂರ್ವ ಮುಂಗಾರಿನಲ್ಲಿ 35,000 ಹೆಕ್ಟೇರ್ ಪ್ರದೇಶದಲ್ಲಿ ಬರುವಂತ ಸಾವಿರ ನವಣೆ ಈಗ 20,000 ಹೆಕ್ಟೇರ್ ಪ್ರದೇಶಕ್ಕೆ ಇಳಿದೆ. ಯಾಕೆ ಅಂತಂದ್ರೆ ಅವಾಗ ಒಂದ್ ಸ್ವಲ್ಪ ಹವಾಮಾನದ ವೈಪರೀತ್ಯ ಮಳೆಯ ಅಭಾವದಿಂದ. ತದನಂತರ ರಾಗಿ ಬೆಳೆಗೆ ಎಲ್ಲ ಸ್ವಿಚ್ ಆನ್ ಆಗಿ ಪ್ರತಿ ವರ್ಷ 25,000 ಹೆಕ್ಟೇರ್ ಬರುವಂತಹ ರಾಗಿ ಪ್ರದೇಶ ಈಗ 40,000 ಹೆಕ್ಟೇರ್ ತನಕ ಬರುವಂತ ನಿರೀಕ್ಷೆ ಇದೆ. ಹಾಗಾಗಿ ಈ ಎಲ್ಲಾ ಕಾರ್ಯಕ್ರಮಗಳು ರೈತರ ಬೆಳೆಯುವ ಬೆಳೆಗಳು ಸಹ ಸರ್ಕಾರಿ ಕಾರ್ಯಕ್ರಮಗಳಿಗೆ ಹೊಂದಾಣಿಕೆ ಆಗಿರುತ್ತೆ. ಸರ್ಕಾರಿ ಸಹಾಯಧನ ಆಗಿದ್ದು ಸರ್ಕಾರದಿಂದ ಬರುವಂತ ಸೌಲಭ್ಯಗಳಿಗೆ ಅನುಗುಣದು ಮತ್ತೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ಗಳು ಎಲ್ಲದಕ್ಕೂ ಕೋರ್ ರಿಲೇಟೆಡ್ ಆಗಿರುತ್ತೆ. ಯಾಕೆಂತಂದ್ರೆ ಬೆಳೆ ವಿಮೆ ಬೆಳೆ ಪರಿಹಾರ ವಿಮೆ ಪರಿಹಾರಗಳಿಗೆ ಪರಿಹಾರನೂ ಸಹ ಈಗ ಏನಾದರೂ ಬರ ಪರಿಹಾರ ನೀಡಬೇಕು ಅಂತ ಸರ್ಕಾರಗಳು ನಿರ್ಧರಿಸಿದಂತ ಸಂದರ್ಭದಲ್ಲಿ ನಿಗದಿತ ಪ್ರಮಾಣದಲ್ಲಿ ಮಳೆ ಬರದಂತ ಸಂದರ್ಭದಲ್ಲಿ ಅವಾಗ ಅದನ್ನ ಕೊಡಬೇಕು ಅಂತಂದಾಗ RTC ಯಾವ ಬೆಳೆಗೆ ಏನ್ ಕೊಡಬೇಕು ಅಂದಾಗ ಈಗ ಯಾರಿಗಾದ್ರೂ ಕೊಡಬೇಕು ಅಂದ್ರೆ RTC ಏನ್ ಬೆಳೆ ಏನ್ ನೋಡ್ಕೊಂಡೇನೆ ಕೊಡುವಂತ. ಹಾಗಾಗಿ ರೈತರು ಸಮಗ್ರವಾಗಿ ಬೆಳೆ ಸಮೀಕ್ಷಾ ಕಾರ್ಯಕ್ರಮದಲ್ಲಿ ನನ್ನ ಬೆಳೆ ನಮ್ಮ ಹಕ್ಕು ಅನ್ನೋ ಒಂದು ವೇದ ಘೋಷ ನಮ್ಮ ಏನು ಕರ್ನಾಟಕ ಸರ್ಕಾರದಿಂದ ಘೋಷಣೆ ಆ ಒಂದು ಇದರಲ್ಲಿ ನಿಮ್ಮ ಬೆಳೆ ನಿಮ್ಮ ಹಕ್ಕು ಈ ಒಂದು ಹಿನ್ನೆಲೆಯಲ್ಲಿ ಸಮಗ್ರವಾಗಿ ರೈತರು ಬೆಳೆ ಸಮೀಕ್ಷಾ ಕಾರ್ಯಕ್ರಮದಲ್ಲಿ ಇದು ಮಾಡಬೇಕು ಮತ್ತು ಬೆಳೆ ಸಮೀಕ್ಷಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ಪ್ರತಿ ವರ್ಷನೂ ನೀವು ದಯವಿಟ್ಟು ವಾಟ್ ಎವರ್ ಇಟ್ ಮೇ ಬಿ ಇನ್ಸೂರೆನ್ಸ್ ಇನ್ಸೂರೆನ್ಸ್ ನಿಮಗೆ ಬರಲಿಲ್ಲ ಅಂದ್ರೆ ಒಳ್ಳೆ ಮಳೆ ಬೆಳೆ ಆಗಿರುತ್ತೆ ಅಂತ ಅನ್ಕೋಬೇಕು. ದಯವಿಟ್ಟು ಯಾವುದೇ ರೀತಿ ಅದನ್ನ ಇದು ಮಾಡದಂಗೆ ಹಿಂದೆ ಮುಂದೆ ಯೋಚನೆ ಮಾಡಿದಂಗೆ ನೀವೇನೇನು ಬೆಳೆ ಬೆಳೀತೀರಾ, ಯಾವ್ಯಾವುದು ನಿಗದಿತ ಇದರೊಳಗೆ, ನಿಗದಿತ ಟೈಮ್ನೊಳಗೆ, ವೇಳೆ ನಿಗದಿತ ಕಾಲಾವಕಾಶದೊಳಗೆ, ಪಕ್ಕದ ನಿಮ್ಮ ಏನು, ನೀವೇನಾದರೂ ಲೋನಿ ಫಾರ್ಮರ್ಸ್ ಆಗಿದ್ರೆ ಆಟೋಮೆಟಿಕ್ ಆಗಿ ಇದರಲ್ಲಿ ಇನ್ಶೂರೆನ್ಸ್ ಕಟ್ ಆಗಿರುತ್ತೆ. ನಾನ್ ಲೋನಿ ಫಾರ್ಮರ್ಸ್ ವಾಲಂಟರಿಯಾಗಿ ತಮ್ಮ ತಮ್ಮ ಬ್ಯಾಂಕ್ಗಳ ವ್ಯಾಪ್ತಿಗೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು, ಸಹಕಾರಿ ಬ್ಯಾಂಕ್ಗಳಾಗಿರ್ಬೋದು, ಮತ್ತು ಫ್ಯಾಕ್ಸ್ಗಳೇನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಾಗಿರ್ಬೋದು, PKGB ಆಗಿರ್ಬೋದು, ಈ ರೀತಿ ಎಲ್ಲ ರೀತಿ ನ್ಯಾಷನಲೈಸ್ಡ್ ಅಂಡ್ ಲೋಕಲ್ ಸಹಕಾರಿ ಬ್ಯಾಂಕ್ಗಳ ಹತ್ರ ಹೋಗಿ ನೀವು ಮಾಹಿತಿಯನ್ನು ಪಡ್ಕೊಂಡು, ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಮಾಹಿತಿಯನ್ನು ಪಡ್ಕೊಂಡು, ದಯವಿಟ್ಟು ನೀವೇನು ಬೆಳೆದಿರ್ತೀರ ಅದಕ್ಕೆ ಇನ್ಸೂರೆನ್ಸ್ ಕಟ್ಟಿ, ನೀವು ಯಾವ್ದು ಬೆಳೆದಿರ್ತೀರ ಅದನ್ನು ಬೆಳೆ ಸಮೀಕ್ಷೆಯಲ್ಲಿ ನಮೂದು ಮಾಡೋದ್ರ ಮುಖಾಂತರ ಇಲಾಖಾ ಸೌಲಭ್ಯಗಳನ್ನು ನೀವು ಸಮಗ್ರವಾಗಿ ಪಡ್ಕೋಬೇಕು. ಮತ್ತೆ ನಮ್ಮ ಇಲಾಖೆಗೆ ಯಾವುದೇ ನೀವು ಸೌಲಭ್ಯಗಳನ್ನು ಪಡ್ಕೊಳ್ಳೋದಾದ್ರೆ ರೈತ ಸಂಪರ್ಕ ಕೇಂದ್ರಗಳು ಮತ್ತು ತಾಲೂಕು ಮಟ್ಟದ ಕಸಬಾ ಏನು ಸಹಾಯಕ ನಿರ್ದೇಶಕ ಕಚೇರಿಗೆ ಹೋಗಿ ಅಲ್ಲಿ ಸಹ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಅಧಿಕಾರಿಗಳು ನಿಮಗೆ ಎಲ್ಲ ರೀತಿ ಸಲಹೆ ಸೂಚನೆಗಳನ್ನು ನೀಡ್ತಾರೆ. ಇಲಾಖಾ ಕಾರ್ಯಕ್ರಮಗಳನ್ನು ಸಮಗ್ರವಾಗಿ ಬಳಸಿಕೊಳ್ಳೋದ್ರ ಮುಖಾಂತರ ರೈತರು ಆರ್ಥಿಕವಾಗಿ ಸಬಲರಾಗಬೇಕು. ಸಣ್ಣ ಮತ್ತು ಅತಿ ಸಣ್ಣ ರೈತರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರು ಆರ್ಥಿಕವಾಗಿ ಸಬಲರಾದರೆ ಸಮಾಜ ಸಬಲ ಆಗುತ್ತೆ, ಉದ್ಯೋಗ ಕ್ಷೇತ್ರದಲ್ಲಿ ಮತ್ತು ವಿದ್ಯಾಭ್ಯಾಸ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರೆಯೋದಕ್ಕೆ ಆಗುತ್ತೆ. ಯಾವುದೇ ಒಂದು ರೈತ ಕುಟುಂಬ ಆರ್ಥಿಕವಾಗಿ ಸಬಲರಾದರೆ ಸಾಮಾಜಿಕವಾಗಿ ಒಂದು ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸಾಮಾಜಿಕವಾಗಿ ಮುಂದುವರೆದ ವೈದ್ಯಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಆ ಒಂದು ಕುಟುಂಬ ಸಮಾಜದಲ್ಲಿ ಗುರುತಿಸ್ಕೊಳ್ಳುತ್ತೆ ಅನ್ನೋದೊಂದು ನನ್ನ ಒಂದು ಆಸೆ. ಸರ್, ಬೇಗ ಬೆಳೆ ಸಮೀಕ್ಷೆ ಸಂದರ್ಭದಲ್ಲಿ ನೀವು ಹೇಳಿದಂಗೆ ಖಾಸಗಿ ನಿವಾಸಿಗಳು ಕೆಲವು ಸಾರಿ ಬೆಳೆ ಒಂದಿರುತ್ತೆ, ಬೆಳೆ ಇನ್ನೊಂದು ನಮೂದಾಗಿರುತ್ತೆ, ಅಂತ ಸಂದರ್ಭದಲ್ಲಿ ಮಿಸ್ ಮ್ಯಾಚ್ ಆದಾಗ ಆಕ್ಷೇಪಣೆ ಸಲ್ಲಿಸಿದೆ. ಕರೆಕ್ಟ್ ಇದೆ. ಈಗೇನಾಗುತ್ತೆ, ರೈತರು ಬೆಳೆದಿರುತ್ತೆ ಇದಾಗಿರುತ್ತೆ, ಅವ್ನು ಖಾಸಗಿ ನಿವಾಸಿ ಮೆನ್ಷನ್ ಮಾಡ್ಕೊಂಡು ಹೋಗಿರ್ತಾರೆ, ಈಗ ರಾಗಿ ಇರುತ್ತೆ ಮೆಕ್ಕೆಜೋಳ ಅಂತ ಮೆನ್ಷನ್ ಮಾಡ್ಕೊಂಡು ಹೋಗಿರ್ತಾರೆ, ಡ್ಯೂ ಟು ಅವರ ಒಂದು ಕಾರ್ಯವೈಖರಿಯಿಂದ ಇದಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ನೀವು ಅದನ್ನು ಆನ್ಲೈನಲ್ಲಿ ಇದು ಮಾಡಿದ್ರ ಮುಖಾಂತರ ಮತ್ತು ನಮ್ಮ ಕೃಷಿ ಇಲಾಖೆ ಪಕ್ಕದ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋದ್ರೆ ಸೂಪರ್ವೈಸರಿ ಒಂದು ಲಾಗಿನ್ಗೆ ಅದು ಎಲ್ಲ ಆನ್ಲೈನ್ ವ್ಯವಸ್ಥೆ ಇರುತ್ತೆ. ಅವಾಗ ನಾವು ಒಬ್ಜೆಕ್ಷನ್ಸ್ ನ ಕೋರ್ಟ್ ಮಾಡಿ ಅದು ಹಿಂದಕ್ಕೋಗಿ ಮತ್ತೆ ಅದನ್ನ ಮತ್ತೆ ಅದೇ ಖಾಸಗಿ ನಿವಾಸಿ ಏನು ಯಾವ ರೈತ ನನ್ನ ಬೆಳೆನಲ್ಲಿ ತಪ್ಪು ನಮ್ಮದಾಗಿದೆ, ನಾನು ರಾಗಿ ಬೆಳೆದ್ದೀನಿ ಮೆಕ್ಕೆಜೋಳ ಅಂತ ನಮ್ಮದಾಗಿದೆ ಅಂತಂದ್ರೆ ಮತ್ತೆ ಬಂದು ಅವರೇ ಫೋಟೋನ ಅಪ್ಲೋಡ್ ಮಾಡಿ, ಆ ಇಸ್ಸ ಸರ್ವೆ ನಂಬರ್ ಬಂದು ಫೋಟೋನ ಅಪ್ಲೋಡ್ ಮಾಡಿ ಅದನ್ನ ಕರೆಕ್ಷನ್ ಮಾಡಿಸ್ಕೊಳ್ಳೋ ಒಂದು ಇದೆ. ದಯವಿಟ್ಟು ನೀವು ಸಮಗ್ರವಾಗಿ ಇನ್ವಾಲ್ವ್ ಆದ್ರೆ, ಸಕ್ರಿಯವಾಗಿ ಎಲ್ಲಾ ಇಲಾಖಾ ಕಾರ್ಯಕ್ರಮಗಳನ್ನು ಮಾಡಿದ್ರೆ ನೀವು ನಿಜವಾಗ್ಲೂ ಇಲಾಖಾ ಕಾರ್ಯಕ್ರಮಗಳು ನಿಮ್ಮ ಮನೆ ಬಾಗಿಲಿಗೆ ತಲುಪ್ತವೆ, ನೀವು ಅದರ ಸೌಲಭ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸರ್, ಈಗ ನೀವು ಹೇಳ್ದಂಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ಇಷ್ಟೊಂದೆಲ್ಲ ಸಾಕಷ್ಟು ಒಳ್ಳೊಳ್ಳೆ ಯೋಜನೆಗಳಿದ್ದಾವೆ, ಆದರೂ ರೈತರು ಎಲ್ಲ ಸದುಪಯೋಗ ಪಡ್ಕೊಳ್ಳೋದಿಲ್ಲ. ಸಾಕಷ್ಟು ನಗರಗಳಿಗೆ ಬರ್ತಾರೆ, ಕೃಷಿ ಇಲಾಖೆಗೆ ಒಮ್ಮೆ ಭೇಟಿ ಕೊಡಬೇಕು, ಅಲ್ಲಿ ನಿಮ್ಮಂತ ಅಧಿಕಾರಿಗಳನ್ನ ಭೇಟಿ ಮಾಡಿದಾಗ ಏನೇನು ಯೋಜನೆಗಳಿದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ತೀರಾ, ಅದರ ಸದುಪಯೋಗ ಪಡ್ಕೋಬೇಕು. ಈ ನಿಟ್ಟಿನಲ್ಲಿ ನಿಮ್ಮ ಕೃಷಿ ಇಲಾಖೆ ಈ ಅರಿವು ಮೂಡಿಸುವಂತ ಕಾರ್ಯಕ್ರಮ, ರೈತರಿಗೆ ಈ ವಿಷಯಗಳನ್ನು ತಲುಪಿಸುವಂತ ಕಾರ್ಯಕ್ರಮಗಳು ಏನೇನು ಅನ್ಕೊಂಡು ದಯವಿಟ್ಟು ಎಲ್ಲ. ಈಗ ಏನು ಅಂದ್ರೆ, ನಮ್ಮ ಇಲಾಖೆನಲ್ಲಿ ಆತ್ಮ ಅಂತ ಒಂದು ಯೋಜನೆ, ಆ ಒಂದು ಯೋಜನೆ ಅಡಿನಲ್ಲಿ ಇಲಾಖೆನಲ್ಲಿ ಇಲ್ಲದಂತ ಕಾರ್ಯಕ್ರಮಗಳನ್ನು ಆಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದೊಂದು ಒಳ್ಳೆ ಆತ್ಮ. ಇದು ಸಹ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಆತ್ಮ ಅಂದ್ರೆ ಅಗ್ರಿಕಲ್ಚರ್ ಟ್ರೈನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಂತ. ಈ ಒಂದು ಯೋಜನೆ ಅಡಿಯಲ್ಲಿ ಎಷ್ಟು ಅನುದಾನ ರಿಲೀಸ್ ಆಗುತ್ತೋ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳಿಗೆ ಕೊಡೋದ್ರ ಮುಖಾಂತರ ತರಬೇತಿ ಮತ್ತು ಕ್ಷೇತ್ರ ಮಟ್ಟದ ಕ್ಷೇತ್ರ ಭೇಟಿ, ಇಂಟರ್ ಡಿಸ್ಟಿಕ್ ಅಂತರ್ ರಾಜ್ಯ ಅಂತರ್ ಜಿಲ್ಲಾ ಪ್ರವಾಸ ಅಂತರ್ ರಾಜ್ಯ ಪ್ರವಾಸಗಳು ಕೈಗೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನೊಂದು ಏನಂತಂದ್ರೆ, ಬೆಳೆದಂತ ರೈತರಿಗೆ ನನ್ನ ಬೆಳೆ ನನ್ನ ಹಕ್ಕು, ನನ್ನ ಬೆಳೆ ನನ್ನ ಬೆಲೆ ಅಂತ. ಈ ಒಂದು ಇದರಲ್ಲಿ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ಉತ್ಪಾದಕ ಕಂಪನಿಗಳು FPO ಅಂತ, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್, ರೈತರ ಸಂಘಟನೆಗಳನ್ನ ಮಾಡೋದ್ರ ಮುಖಾಂತರ ಆರ್ಗನೈಸೇಷನ್ ನ ಮಾಡಿ ಅದಕ್ಕೂ ಸಹ ಆಡಳಿತಾತ್ಮಕ ವೆಚ್ಚವನ್ನು ನೀಡಿ ಆ ಒಂದು ಆರ್ಗನೈಸ್ FPOಗಳು ಸಾಕಷ್ಟು ಪ್ರಮಾಣ 10,000 FPO ಆಗಿರ್ಬೋದು, RKY ಯೋಜನೆ ಅಡಿಯಲ್ಲಿ FPOಗಳನ್ನ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ, ಅಮೃತ್ FPOಗಳು, ಈ ರೀತಿ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಇತ್ತೀಚೆಗೆ ಏನು ಫಾರ್ಮಲೈಸೇಷನ್ ಆಗ್ತವೆ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಹೊಸ ಹೊಸ ಯೋಜನೆಗಳು ಏನೇ ಬಂದ್ರು ಆ ಯೋಜನೆ ಅಡಿಯಲ್ಲಿ ಒಂದು ರೈತ ಉತ್ಪಾದಕ ಸಂಸ್ಥೆಗಳನ್ನು ಫಾರ್ಮೇಷನ್ ಮಾಡಬೇಕು ಅನ್ನೋದೊಂದು ಸಹ ಮಾರ್ಗದರ್ಶನ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು 20-22 ರೈತ ಉತ್ಪಾದಕ ಕಂಪನಿಗಳು, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗ ಕಂಪನಿಗಳು ಇದೆ. ಈ ಒಂದು ರೈತ ಉತ್ಪಾದಕ ಕಂಪನಿಗಳು ಕಂಪನಿ ಆಕ್ಟ್ ಅಡಿಯಲ್ಲಿ ರಿಜಿಸ್ಟರ್ ಆಗಿರುತ್ತದೆ. ಕಂಪನಿ ಆಕ್ಟಡಿನಲ್ಲಿ ನಾವು ಅದರಲ್ಲಿ ನಮ್ಮ ಒಂದು ಉದ್ದೇಶ ಆ ಒಂದು ರೈತ ಉತ್ಪಾದಕ ಕಂಪನಿಗಳ ಅಡಿನಲ್ಲಿ ರೈತರು ಸದಸ್ಯರು ಇರ್ತಾರೆ, ಅದರದೇ ಆದಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸಿಇಒ ಅಂತ ಇರ್ತಾರೆ, ಮತ್ತು ಅದರದೇ ಆದಂತಹ ಆಫೀಸ್ ಇರ್ತದೆ, ಆಮೇಲೆ ಅದರದೇ ಆದಂತಹ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಏನ್ ಹೇಳ್ತೀವಿ, 15 ಜನ ವಿವಿಧ ಸೆಕ್ಟರ್ ಇಂದ, ಕೋಆಪರೇಟಿವ್ ಸೆಕ್ಟರ್ಸ್ ಆಗಿರ್ಬೋದು, SCP, TSP, ಈ ರೀತಿ ಯಾವುದೇ ಒಂದು ಸರ್ಕಾರದ ಒಂದು ಏನು ಮಾರ್ಗಸೂಚಿ ಪ್ರಕಾರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ನಾವು ಆಯ್ಕೆ ಮಾಡೋದಕ್ಕೆ ಅವಕಾಶ. ಇದು ರಾಜಕೀಯೇತರ ಸಂಸ್ಥೆ, ಕೃಷಿ ಸಂಬಂಧಿತ ಮತ್ತು ಕೃಷಿಕರಿಗೆ ಪೂರಕವಾದಂತಹ ಸಂಸ್ಥೆ. ಒಂದು ಈ ಒಂದು ಸಂಸ್ಥೆ ಪ್ರಮುಖ ಉದ್ದೇಶ ಏನಂತಂದ್ರೆ ರೈತರಿಗೆ ರೈತ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚುವುದಕ್ಕೆ ಪೂರಕವಾಗಿ ಕೃಷಿ ಪರಿಕರಗಳನ್ನ ನೀಡಬೇಕು ಅನ್ನೋದು ಒಂದು ಉದ್ದೇಶ. ಕೃಷಿ ಪರಿಕರಗಳನ್ನ ನೀಡೋದಕ್ಕೆ ನಮ್ಮ ಇಲಾಖೆಯಿಂದ ಸಿಗುವಂತಹ ಲೈಸೆನ್ಸ್ ಅನ್ನ ಏನು ಬೀಜದ ಪರವಾನಿಗಳಾಗಿರ್ಬೋದು, ಕೀಟನಾಶಕ ಪರವಾನಿಗಳು, ರಸಗೊಬ್ಬರ ಪರವಾನಿ, ಈಗ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮಲ್ಲಿ ಔಟ್ ಆಫ್ 20-22 ಅಂತ ಏನು ಹೇಳಿದೆ ಅದರಲ್ಲಿ 10-12 ಭಾರಿ ಸಕ್ರಿಯವಾಗಿ ಆಯಾ ಭಾಗದ ರೈತರಿಗೆ ರಸಗೊಬ್ಬರಗಳನ್ನು ವಿತರಣೆ ಮಾಡೋದು, ಬೀಜಗಳನ್ನು ವಿತರಣೆ ಮಾಡೋದು ಮತ್ತಿದ್ರು. ಆಮೇಲೆ MSP ಮಿನಿಮಮ್ ಸಪೋರ್ಟ್ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳುವಷ್ಟು ಏನು ಫೈನಾನ್ಸಿಯಲಿ ಸ್ಟ್ರಾಂಗ್ ಆಗಿದೆ, ಆರ್ಥಿಕವಾಗಿ ಸಬಲರನ್ನು ಆಗಿದೆ. ಆಮೇಲೆ ಕೆಲವೊಂದು ಏನಾಗಿದೆ ನಮ್ದು, ನಾವು ಇಕ್ವಿಟಿ ಫಂಡ್ ಅಂತಲೂ ಒಂದು ಅನುದಾನ ಕೊಡ್ತೀವಿ ಸರ್ಕಾರದಿಂದ ಅನುದಾನ. ಈಗ ಅವರು 500 ಶೇರ್ ಹೋಲ್ಡರ್ಸ್ ಮಾಡಿದ್ರೆ ನಾವು 5 ಲಕ್ಷ ಕೊಡ್ತೀವಿ, ಅವ್ರದ್ದು 5 ಲಕ್ಷ ಆಲ್ರೆಡಿ ಶೇರ್ ಹೋಲ್ಡರ್ಸ್ ಅಮೌಂಟ್ ಪರ್ ಹೆಡ್ ಒಬ್ಬ ರೈತ ಶೇರ್ ಹೋಲ್ಡರ್ಸ್ ಅಂತ 1,000 ರೂಪಾಯಿ, 500 ಶೇರ್ ಹೋಲ್ಡರ್ಸ್ ಆದ್ರೆ ನಾವು 5 ಲಕ್ಷ, 1,000 ಶೇರ್ ಹೋಲ್ಡರ್ಸ್ ಆದ್ರೆ ಮತ್ತೆ 5 ಲಕ್ಷ, ಅಂದ್ರೆ 10 ಲಕ್ಷ ಏನು FPO ಶೇರ್ ಹೋಲ್ಡರ್ಸ್ ಅಮೌಂಟ್ ನಮ್ ಸರ್ಕಾರದ 20 ಲಕ್ಷ ಒಂದು ಮೂಲಧನ ಆಗಿರುತ್ತೆ, ಅದನ್ನು ಬಳಸ್ಕೊಂಡು ಅದನ್ನು ಬೆಳಿಬೇಕು. ಎಲ್ಲ ವಿವಿಧ ಹಂತದಲ್ಲಿ ಸರ್ಕಾರ ಹೆಲ್ಪ್ ಮಾಡುತ್ತೆ ಅಂತಲ್ಲ, ಒಂದು ಪುಷಪ್ ಮಾಡೋದಕ್ಕೆ ಒಂದು ಸಂಘಟನೆ, ಒಂದು ಸಂಸ್ಥೆ ರೈತ ಉತ್ಪಾದಕ ಸಂಸ್ಥೆ ರೈತರಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಏನು ಒಂದು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಸಟನ್ ಇದರಲ್ಲಿ ಈಗಲೂ ನಾವು ಕೊಡ್ತೇವೆ. ಸಿಇಒಗೆ ಇಷ್ಟು ಸ್ಯಾಲ್ರಿ, ಆಫೀಸ್ ಬೇರೆಸ್ಗೆ ಇಷ್ಟಿದ್ದು, ಒಂದೊಂದ್ಸಲ ಮೀಟಿಂಗ್ ಕರೆದ್ರೆ ಇಷ್ಟಿದ್ದು, ಅವರಿಗೊಂದು ತರಬೇತಿ. ಇದೊಂದು ಇನ್ನೊಂದು ಉದ್ದೇಶ ಏನಂತಂದ್ರೆ ಈಗ ಶೇರ್ ಹೋಲ್ಡರ್ಸ್ ಆಗಿ ಕೃಷಿ ಕ್ಷೇತ್ರದಲ್ಲಿ ಸಕ್ರಿಯ ಆಗಿರೋದೇ ಶೇರ್ ಹೋಲ್ಡರ್ಸ್ ಆಗಿರುತ್ತೆ, ಅವರು ಇಂಥ ಟ್ರೈನಿಂಗ್ಸ್ ಬೇಕು, ಇಂಥ ಬೆಳೆ ಬಗ್ಗೆ ನಾವು ತಿಳ್ಕೋಬೇಕು, ಇಂಥ ಬೆಳೆ ಈಗ ಸಂದಿಗ್ಧ ಪರಿಸ್ಥಿತಿ ಇದೆ, ರೋಗ ರುಜಿನಗಳು ಇದೆ, ಅದ್ರ ಬಗ್ಗೆ ತಾಂತ್ರಿಕತೆಯನ್ನು ಕೊಡಬೇಕು ಅಂತಂದ್ರೆ ನಮ್ಮ ವ್ಯಾಪ್ತಿಯ ಕೃಷಿ ಅಧಿಕಾರಿಗಳು, ಆ ವ್ಯಾಪ್ತಿಯ ಸಹಾಯಕ ನಿರ್ದೇಶಕರು ಆ ಒಂದು ಸಮಸ್ಯೆಯ ಬಗ್ಗೆ ಕೃಷಿ ತಜ್ಞರನ್ನು ಕರೆಸೋದು, ಒಳ್ಳೊಳ್ಳೆ ಉಪನ್ಯಾಸಕರನ್ನು ಕರೆಸಿ ರೈತರ ಒಂದು ಕೃಷಿ ಜ್ಞಾನವನ್ನು, ನೂತನ ತಾಂತ್ರಿಕತೆ ಬಗ್ಗೆ ಮತ್ತು ರೋಗ ರುಜಿನಗಳ ಏನು ಇನ್ಸಿಡೆಂಟ್ ಆಗಿದೆ ಅದಕ್ಕೆ ಒಂದು ಪರಿಹಾರೋಪಾಯಗಳ ಬಗ್ಗೆ ಮತ್ತು ರೈತ ಉತ್ಪಾದನೆಯನ್ನು ಯಾವ ರೀತಿ, ಕೃಷಿ ಉತ್ಪಾದನೆ ಯಾವ ರೀತಿ ಹೆಚ್ಚಿಸಬೇಕು ಅನ್ನೋದ್ರ ನೂತನ ತಾಂತ್ರಿಕತೆಗಳನ್ನು ಕೊಡೋದಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ. ಆಮೇಲೆ ಇನ್ನೊಂದು ಹೆಜ್ಜೆ ಮುಂದೋಗಿ ನಮ್ಮ ರೈತ ಉತ್ಪಾದಕ ಕಂಪನಿಗಳ ಒಂದು ಉದ್ದೇಶ ಕೃಷಿ ಪರಿಕರಗಳನ್ನು ನೀಡೋದ್ರ ಜೊತೆಗೆ ಸರಿಯಾದ ಒಂದು ಬೆಲೆನಲ್ಲಿ ನೀಡೋದ್ರ ಜೊತೆಗೆ ಆ ಒಂದು ಕೃಷಿ ಪರಿಕರಗಳನ್ನು ಬಳಸಿಕೊಂಡು ಏನು ರೈತರು ಬೆಳೆದಂತಹ ರೈತ ಉತ್ಪನ್ನಗಳನ್ನು ಕೊಂಡ್ಕೊಳ್ಳೋದಿಕ್ಕೂ ಅವಕಾಶ ಇದೆ. ಕೊಂಡ್ಕೊಂಡು ಒಂದು ಬ್ರಿಡ್ಜ್ ಆಗಂಗೆ ಏನು ಅವರಿಂದ ತಕೊಂಡ್ಕೊಂಡು ಇನ್ನೊಂದಕ್ಕೆ ಕೊಡೋದಕ್ಕೆ ಒಂದು ಲಾಭಾಂಶವನ್ನು ಉಳಿಸಿಕೊಳ್ಳೋದ್ರ ಜೊತೆಗೆ ರೈತರಿಗೆ ಒಂದು ಉತ್ತಮವಾದಂಥ ಬೆಲೆಯನ್ನು ಕೊಡೋದು. ಆಮೇಲೆ ಮಿಡ್ಲು ವರ್ತಿಗಳು ಮಧ್ಯವರ್ತಿಗಳ ಒಂದು ಹಾವಳಿಯನ್ನ ತಡೆಗಟ್ಟೋದು ಈ ಒಂದು ಉದ್ದೇಶ. ಇದು ಔಟ್ಪುಟ್ ಬಿಸಿನೆಸ್ ಅಂಡ್ ಇನ್ಪುಟ್ ಬಿಸಿನೆಸ್. ಇನ್ಪುಟ್ ಬಿಸಿನೆಸ್ ಅಂದ್ರೆ ಇನ್ಪುಟ್ಸ್ ಅನ್ನ ಕೊಡೋದು, ಔಟ್ಪುಟ್ ಬಿಸಿನೆಸ್ ಅಂದ್ರೆ ರೈತರು ಬೆಳೆದಂತ ಒಂದು ರೈತ ಉತ್ಪನ್ನಗಳನ್ನ ನಾವು ನಿಗದಿತ ದರದಲ್ಲಿ ಒಳ್ಳೆಯ ದರದಲ್ಲಿ ಏನ್ ಕಾಂಪಿಟೇಟಿವ್ ಪ್ರೈಸ್ ಏನ್ ಹೊರಗಡೆ ಏನೈತೆ ಆ ದರದಲ್ಲಿ ಇದು ಮಾಡಿಕೊಂಡು ಅದನ್ನ ಒಂದು ಏಜೆನ್ಸಿಯನ್ನ ಗುರುತು ಮಾಡಿಕೊಂಡು ಆ ಒಂದು ಇದು ಮಾಡಿಕೊಂಡು ಒಂದು ಏನೋ ಒಂದು ಸರ್ವಿಸ್ ಚಾರ್ಜ್ ಅಷ್ಟೇನೆ. ಇದು ಇದು ವ್ಯಾಪಾರಿಕ ಭಾವನೆ ಅಲ್ಲ ರೈತ ಉತ್ಪಾದಕ, ಇದು ಸರ್ವಿಸ್ ರೈತರಿಗೆ ಒಂದು ಕೊಂಡಿಯಾಗಿ ರೈತರ ಒಂದು ಆರ್ಥಿಕ ಸಬಲತೆಗೆ ಪೂರಕವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡೋದು ಒಂದು ರೈತ ಉತ್ಪಾದಕ ಕಂಪನಿಯ ಒಂದು ಉದ್ದೇಶ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈಗ ನಮ್ಮ ರೈತರು ಈ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಶೇರ್ ಹೋಲ್ಡರ್ ಆಗಿ ಅಥವಾ ಸದಸ್ಯತ್ವ ಪಡ್ಕೊಂಡ್ರೆ ಸಾಕಷ್ಟು ಅನುಕೂಲ ಇದೆ. ನಿಜವಾಗಿ ಅನುಕೂಲ ಇದೆ. ಅದರ ಜೊತೆಗೆ ಕೃಷಿ ಇಲಾಖಾ ಅಧಿಕಾರಿಗಳ ಜೊತೆಗೆ ನಿರಂತರವಾದಂತಹ ಸಂಪರ್ಕವನ್ನು ಇಟ್ಟುಕೊಂಡು ರೈತ ಉತ್ಪಾದಕ ಆಗಿರ್ಬೋದು, ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ, ಬೆಳೆ ವಿಮೆ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಒಟ್ಟು ಇಲಾಖಾ ಕಾರ್ಯಕ್ರಮಗಳನ್ನು ಸಮಗ್ರವಾಗಿ ರೈತರು ಬಳಸಿಕೊಂಡ್ರೆ ಮುಂದಿನ ಒಂದು ಇದಾಗುತ್ತೆ, ಮತ್ತು ಸಹಕಾರಿ ಸಂಸ್ಥೆಗಳು ಸಹ ರೈತರಿಗೆ ಪೂರಕವಾಗಿರುವಂಥ ಎಲ್ಲ ರೀತಿ ಇದಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ಕಾರ್ಯಕ್ರಮಗಳನ್ನು ಹತ್ತಿರದ ರೈತ ಸಂಪರ್ಕಗಳ ಕೇಂದ್ರದಕ್ಕೆ ಭೇಟಿ ನೀಡಿ ದಯವಿಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಸಮಗ್ರವಾಗಿ ಬೆಳೆಸಿಕೊಂಡು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋದು ಒಂದು ಕೃಷಿ ಇಲಾಖೆಯ ಉದ್ದೇಶ. ನಮ್ಮ ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು ಸಾಕಷ್ಟು ಮಾಹಿತಿಯನ್ನು. ಈ ಕಾರ್ಯಕ್ರಮ ಕೇಳುವಂತ ರೈತರು ನಿಮ್ಮನ್ನೇನಾದ್ರೂ ಸಂಪರ್ಕ ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಲಿಕ್ಕೆ ಹೇಳಿ ಸರ್? 8277930951 ಈ ಒಂದು ನಂಬರ್ಗೆ ಎನಿ ಟೈಮ್ ನೀವು ಕರೆ ಮಾಡಿದಂತ ಸಂದರ್ಭದಲ್ಲಿ ನಾವು ಇದನ್ನು ನಿಮಗೆ ಸ್ಪಂದಿಸುವಂತ ಒಂದು ಇದನ್ನ ಮಾಡ್ತೀವಿ. ರೈತ ಬಾಂಧವರೇ, ಉಪ ಕೃಷಿ ನಿರ್ದೇಶಕರಾದ ಶಿವಕುಮಾರ್ ಸಾವಿರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 8277930951. ಬಹಳ ಸಂತೋಷ ಸರ್, ನೀವು ಹಾಗೂ ಮಂಜುನಾಥ್ ಸರ್ ನಮ್ಮ ಸ್ಟುಡಿಯೋವರೆಗೆ ಬಂದ್ಬಿಟ್ಟು ರೈತರಿಗೆ ಕೃಷಿ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈ ಎಲ್ಲ ಅನುಕೂಲ ಪಡ್ಕೊಂಡು ನಮ್ಮ ರೈತ ಬಾಂಧವರು ಆಕಾಶವಾಣಿ ಪರಿಗೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ಇದುವರೆಗೂ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಯಿಂದ ರೈತರಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಚಿತ್ರದುರ್ಗದ ಉಪಕೃಷಿ ನಿರ್ದೇಶಕರ ಕಚೇರಿಯ ಉಪಕೃಷಿ ನಿರ್ದೇಶಕರಾದ ಕೆಎಸ್ ಶಿವಕುಮಾರ್ ಹಾಗೂ ತಾಂತ್ರಿಕ ಅಧಿಕಾರಿ ಮಂಜುನಾಥ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೇಳುಗರೆ, ಜಿಎಸ್ಟಿ 2.0 ನಿಮಗೆ ಸಂತಸದ ಸುದ್ದಿ ತಂದಿದೆ. ಇದುವರೆಗೆ ಶೇಕಡ 12% ಜಿಎಸ್ಟಿ ತೆರಿಗೆ ಇನ್ನು ಕೆಲ ವಸ್ತುಗಳಿಗೆ 5% ಇರಲಿದೆ. ರೈತರ ಪಾಲಿಗೆ ಇದು ಅತ್ಯಂತ ಸಂತಸದ ಸುದ್ದಿ. ಮೀನಿನ ಎಣ್ಣೆ, ಸಂಸ್ಕರಿಸಿದ ಮಾಂಸ, ಸಂಸ್ಕರಿಸಲಾದ ಟೊಮೆಟೊ, ಅಣಬೆ, ಸೋಯಾ ಹಾಲಿನ ಪೇಯ, ಅನಾನಸ್, ಸೀಬೆ, ಮಾವು, ಕಿತ್ತಳೆ, ನಿಂಬೆ ಇವೆಲ್ಲವೂ ಸಹ ಇನ್ನು ಮುಂದೆ ಶೇಕಡ 5% ಜಿಎಸ್ಟಿ ವ್ಯಾಪ್ತಿಗೆ ಬರಲಿದೆ. ಸೆಪ್ಟೆಂಬರ್ 22 ಜಾರಿಗೆ ಬರುವ ಜಿಎಸ್ಟಿ 2.0 ರೈತರ ಪಾಲಿಗೆ ವರದಾನ. ಸೌರ ಪಂಪ್ಸೆಟ್, ಸೋಲಾರ್ ವಿದ್ಯುತ್ ಘಟಕದ ಪರಿಕರಗಳಿಗೆ ಇನ್ನು ಕೇವಲ ಶೇಕಡ 5% ತೆರಿಗೆ ಸೀಮಿತವಾಗಲಿದೆ. ಜನಸಾಮಾನ್ಯರು ಬಳಸುವ ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ, ಸಿಹಿ ತಿನಿಸು, ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ. ಇದಲ್ಲದೆ 33 ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ. ಜಿಎಸ್ಟಿ ನೋಂದಾಯಿತ ಸಲೂನ್, ಜಿಮ್, ಫಿಟ್ನೆಸ್, ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18% ಜಿಎಸ್ಟಿ ಬದಲಾಗಿ ಶೇಕಡ 5% ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ಇದೀಗ ಮಾರುಕಟ್ಟೆ ಧಾರಣೆ. ಚಳ್ಳಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಲಗಡಲೆ ಕ್ವಿಂಟಲ್ಗೆ ಕನಿಷ್ಠ 4489 ಗರಿಷ್ಠ 7779 ರೂಪಾಯಿಗಳು. ಹಿರಿಯೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕೊಬ್ಬರಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 18378 ರೂಪಾಯಿಗಳು. ಮೆಕ್ಕೆಜೋಳ ಕನಿಷ್ಠ ಹಾಗೂ ಗರಿಷ್ಠ 2370 ರೂಪಾಯಿಗಳು. ರಾಗಿ ಕನಿಷ್ಠ ಹಾಗೂ ಗರಿಷ್ಠ 3600 ರೂಪಾಯಿಗಳು. ಹೊಳಲ್ಕೆರೆ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 53579 ಗರಿಷ್ಠ 54899 ರೂಪಾಯಿಗಳು. ಹೊಸದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ತೆಂಗಿನಕಾಯಿ ಕನಿಷ್ಠ 27,000 ರೂಪಾಯಿಗಳಿಂದ ಗರಿಷ್ಠ 33,000 ರೂಪಾಯಿಗಳು. ಸಾಮೆ ಕ್ವಿಂಟಲ್ಗೆ ಕನಿಷ್ಠ 3,300 ರೂಪಾಯಿಗಳಿಂದ ಗರಿಷ್ಠ 3,800 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದ್ರಿ. ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಸ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಇದೀಗ ಹವಾಮಾನ ವರದಿ. ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಕ್ರಿಯವಾಗಿತ್ತು. ಕರ್ನಾಟಕದ ಸಾಮಾನ್ಯವಾದ ಪ್ರದೇಶಗಳಲ್ಲಿ ದಕ್ಷಿಣ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ಉತ್ತರ ಒಳನಾಡಿನ ಹಲವು ಸ್ಥಳಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಚಿತ್ರದುರ್ಗ ಜಿಲ್ಲೆ ಬಿದುರ್ಗದಲ್ಲಿ 2 ಸೆಂಟಿಮೀಟರ್, ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮೀಣ, ಮಂಡ್ಯ, ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಹೆಚ್ಚಿನ ಸ್ಥಳಗಳಲ್ಲಿ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ರಾಮನಗರ, ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳ ಹೆಚ್ಚಿನ ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಕನಿಷ್ಠ ಹಾಗೂ ಗರಿಷ್ಠ ತಾಪಮಾನ ಕ್ರಮವಾಗಿ 21 ಡಿಗ್ರಿ ಸೆಲ್ಸಿಯಸ್ ಮತ್ತು 28 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಹೆಚ್ಚು. ಮುಂದಿನ 48 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ